ಪುಸ್ತಕ ಓದುವ ಹವ್ಯಾಸವನ್ನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ. ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್. ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು. ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು. ಸಮಯ ಆಗಿದೆ 6:51. ಇದು ಸಮಯ ಸರಿಯಾಗಿ 6:51. ಆಕಾಶವಾಣಿ ಭದ್ರಾವತಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕಿಸಾನ್ ವಾಣಿ ಕಾರ್ಯಕ್ರಮ. ಯುವಕರ ಓದಿನ ಉಪಯೋಗ ನಾಡಿಗೆ. ಕೇಳುಗರೆ, ಎಸ್ಎಸ್ಎಲ್ಸಿ, ಪಿಯುಸಿ ಹಾಗೂ ಪದವಿ ಆದ್ಮೇಲೆ ಯಾವ ವಿಷಯನ ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋ ಗೊಂದಲ ಇದೆಯಾ? ಅದಾದ ನಂತರ ಯಾವ ಉದ್ಯೋಗ ಸಿಗಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಆಕಾಶವಾಣಿ ಭದ್ರಾವತಿಯಲ್ಲಿ ಶಿವಮೊಗ್ಗದ ಪಿಎಸ್ ಸಮೂಹ ಶಿಕ್ಷಣ ಸಂಸ್ಥೆ ಸಹಯೋಗದಲ್ಲಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಸರಣಿ ಪ್ರತಿ ಶುಕ್ರವಾರ ಬೆಳಗ್ಗೆ 9:05 ಪ್ರಸಾರ ಆಗ್ತಾ ಇದೆ. ಯುವಜನ ಶಕ್ತಿಯು ಮನಸ್ಸಿಟ್ಟು ದುಡಿದರೆ ನಡೆದರೆ ಭೂಮಿಗೆ ಸ್ವರ್ಗ ಇಳಿಬಹುದು. ಕೇಳಿ, ಪಿಇಎಸ್ ಸಮೂಹ ಶಿಕ್ಷಣ ಸಂಸ್ಥೆಯ ವಿವಿಧ ವಿಭಾಗದ ಮುಖ್ಯಸ್ಥರು ಮಾಹಿತಿ ನೀಡುವ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಪ್ರತಿ ಶುಕ್ರವಾರ ಬೆಳಗ್ಗೆ 9:05. ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಗೂಡಲು ಮಾಹಿತಿಬೇಕು. ಕೇಳಿದರೆ, ಕೃಷಿ, ಪಶುಸಂಗೋಪನೆ ಹಾಗೂ ತೋಟಗಾರಿಕೆಯಲ್ಲಿ ಆಸಕ್ತರಾಗಿರುವವರು ಮತ್ತು ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡವರಿಗೆ ವಿವಿಧ ವಿಷಯ ತಜ್ಞರು ಮಾಹಿತಿ ನೀಡುವ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ UAHS ನೇಗಿಲ ಮಿಡಿತ ಪ್ರತಿದಿನ ಬೆಳಗ್ಗೆ 6:40 ಪ್ರಸಾರವಾಗುತ್ತಿದೆ. UAHS ಸಹಯೋಗದಲ್ಲಿ ರೈತರಿಗಾಗಿ ಬೆಳಗ್ಗೆ 6:40 ನೇಗಿಲ ಮಿಡಿತ. ಭಾರತೀಯ ಅಂಚೆ ಇಲಾಖೆ ಸಹಯೋಗದಲ್ಲಿ ಬೆಳಗ್ಗೆ 6:45 ಹೆಲ್ತ್ ಇಂಟ್ಸ್ ಆರೋಗ್ಯ ಸಲಹೆ. ಪ್ರತಿ ಶುಕ್ರವಾರ 9:30 ಸಿನಿ ಪ್ರಿಯರಿಗೆ ಸಿನಿ ತರಂಗ. ಪ್ರತಿದಿನ ಭದ್ರಾವತಿ ಆಕಾಶವಾಣಿಯಿಂದ ಪ್ರಸಾರವಾಗುವ ಈ ಸರಣಿಯ ಉಪಯೋಗವನ್ನು ಪಡೆದುಕೊಳ್ಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಈಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಕಾರ್ಯಕ್ರಮವನ್ನು ಕೇಳಿದ ನಂತರ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳಿಸಿಕೊಡಬಹುದು. ಅದಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆ 9481572600. ನಿಮ್ಮ ಸಂದೇಶಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಈಗ ಕೇಳಿ ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಶಿಕಾರಿಪುರ ತಾಲೂಕು ಹುಣಸೆಕಟ್ಟೆಯ ರೈತರಾದಂತಹ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ತಮ್ಮ ಒಂದು ಅನುಭವವನ್ನ ಹಂಚಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಲ್ಲಿಕಾರ್ಜುನ್ ಅವರೇ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮಲ್ಲಿಕಾರ್ಜುನ್ ಅವರೇ, ತಮ್ಮ ಬಳಿ ಎಷ್ಟು ಎಕರೆ ಜಮೀನು ಇದೆ ಅಂತ? ನಮ್ಮ ಹತ್ರ 4 ಎಕರೆ ಜಮೀನು ಇದೆ. ಅದರಲ್ಲಿ 3 ಎಕರೆ ಅಡಿಕೆ ಇದೆ, 1 ಎಕರೆ ಭತ್ತಕ್ಕಾಗಿ ಇಟ್ಕೊಂಡಿದ್ವಿ. ಈ 3 ಎಕರೆಯಲ್ಲಿ 1 ಎಕರೆ ಹಳೆ ತೋಟ ಇದೆ, ಇನ್ನು 2 ಎಕರೆ ಫಸಲು ಬಂದಿಲ್ಲ, ಇನ್ನು ಪ್ರಗತಿಯಲ್ಲಿದೆ. ಹಳೆ ತೋಟ ಅಂದ್ರೆ ಎಷ್ಟು ವರ್ಷದ್ದು ಅಂತೀರಾ? ಒಂದ್ 20 ವರ್ಷ ಇದೆ. ಆ ಕಾಲದಲ್ಲೇ ಮಾಡಿದಿರಿ, ಅವಾಗ ಅಂದ್ರೆ ಸ್ಟ್ರೇಟ್ ಇರ್ಲಿಲ್ಲ. ಅವಾಗಲೇ ಯಾಕೆ ತಮಗೆ ಅಡಿಕೆ ಬಗ್ಗೆ ಆಸಕ್ತಿ ಬಂತು ಅಂತ? ನೀವು ಮಾಡಿದ್ದು ನಿಮ್ ತಂದೆಯವ್ರ ಕಾಲದ್ದ? ತಂದೆಯವ್ರ ಕಾಲದಿಂದಾನೆ ಮಾಡ್ಕೊಳ್ತಾ ಬಂದ್ವಿ. ಈಗ ಭತ್ತ ವೆಚ್ಚದಾಯಕ ಸರ್ ಕೃಷಿ. ಈ ಅಡಿಕೆ ಅನ್ನೋದು ವೆಚ್ಚ ಕಡಿಮೆ. ಒಂದ್ ಸಾರಿ ಇದು ಮಾಡ್ಬಿಟ್ರೆ, ಬೇಸಿಗೆಲಿ ಒಂದ್ ತಿಂಗಳ ನಿರ್ವಹಣೆ ಮಾಡ್ಬಿಟ್ರೆ ಮುಗ್ದೇವ್ತ. ಆ ಕಾರಣಕ್ಕಾಗಿ ಅಡಿಕೆ ಬಗ್ಗೆ ಒಂಚೂರು ಒಲವು ಹೆಚ್ಚಾಯ್ತು ಸರ್. ಅಂದ್ರೆ ಭತ್ತ ವೆಚ್ಚದಾಯಕ ಹೇಳಿದ್ರೆ ಅಡಿಕೆ ವೆಚ್ಚ ಕಡಿಮೆ ಅಂದ್ರೆ ಒಂದ್ ಸರಿ ಅಂತ ಹೇಳಿದ್ರೆ, ಭತ್ತ ಇಲ್ದಿದ್ರೆ ಊಟಕ್ಕೆ ಇರಲ್ಲ. ಆ ಒಂದು ವಿಚಾರದಲ್ಲಿ ಮಾತಾಡಕ್ ಹೋದ್ರೆ ಭತ್ತಕ್ಕೆ ಮತ್ತೆ ಅಡಿಕೆಗೆ ಇರ್ತಕ್ಕಂತ ವ್ಯತ್ಯಾಸದ ಬಗ್ಗೆ? ಭತ್ತ ಈಗ ಆಹಾರ ಅವಶ್ಯಕನೇ ಸರ್, ಆದ್ರೆ ನಮಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಉಳಿದದ್ದನ್ನ ಇದು ಮಾಡಬೇಕು ಅಂತಂದು ಅಡಿಕೆ ಮಾಡಿದ್ವಿ ಸರ್. ಒಂದ್ ಎಕರೆ ಹಳೆ ತೋಟ, 2 ಎಕರೆ ಪ್ರಗತಿಯಲ್ಲಿದೆ ಸರ್, ಹೊಸದಾಗಿ ಮಾಡಿದ್ದು. ಎಷ್ಟು ವರ್ಷ ಆಯ್ತು ಇದು ಪ್ರಗತಿಯಲ್ಲಿ ಇರ್ತಕ್ಕಂಥದ್ದು? 4 ವರ್ಷ ಆಯ್ತು ಸರ್, ಫಸಲಿಗೆ ಬಂದಿದೆ ಸರ್. ತಾವು ಸಸಿನ ತಂದಿದ್ದ ಅಥವಾ ತಾವೇ ಗೋಟ್ ಮಾಡಿದ್ದ? ಎಲ್ಲಿಂದ ತಾವು ತಡಿ ಹಾಕಿರೋದು? ಇಲ್ಲ, ಸಾಗರ ಬದಿಯಿಂದ ತಳಿ ಮಾಡಿದ್ವಿ ಸರ್. ಆ ಕಡೆಯಿಂದ ತಂದು ಸಸಿನ ನಾಟಿ ಮಾಡಿದ್ವಿ. ನೀವೇ ಸಸಿ ತಂದಿದ್ದು? ಹಾ ಸರ್, ನಾವು ತಂದೆ. ಒಂದ್ ಎಕರೆಗೆ ಎಷ್ಟು ಕೂರ್ತು ಅಂತ? ಕನಿಷ್ಠ 500 ರಿಂದ 600 ಗಿಡ ಕೂರು ಸರ್ ಒಂದ್ ಎಕರೆಗೆ. 8 ಅಳತೆ ಪ್ರಕಾರ ನಾಟಿ ಮಾಡಿದ್ವಿ ಸರ್. ಕೆಲವರೆಲ್ಲ 9 ಅಂತಾರೆ, ತಾವು 8 ಅಂತೀರಿ, ಯಾಕೆ? ಇಲ್ಲ, ಅಂತರ ಇದ್ರೆ ಒಳ್ಳೆ ಸರ್. ಅಂತರ ಇದ್ರೆ ಮಧ್ಯ ಈಗ ಕಾಫಿ, ಏಲಕ್ಕಿ, ಬಾಳೆ, ಈಗ ಮಿಶ್ರ ಬೆಳೆ ಸಮಗ್ರ ಕೃಷಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್. ಆ ದೃಷ್ಟಿಯಿಂದ ಒಳ್ಳೇದು. ಒಟ್ಟಲ್ಲಿ ತಾವು ಕೂಡ ಸಮಗ್ರ ಕೃಷಿ ಮಾಡ್ತಾ ಇದ್ರಿ? ಪ್ರಗತಿಯಲ್ಲಿದೆ ಸರ್. ಈಗ ಯೂಟ್ಯೂಬ್ ಅಲ್ಲಿ ಮೊಬೈಲ್ ಅದು ಇದು ಆನ್ಲೈನ್ ಅಲ್ಲಿ ಎಲ್ಲ ನೋಡ್ಕೊಂಡು ಈ ಸರಿಯಿಂದ ಮಾಡ್ಬೇಕು ಅಂತ ಮಾಡ್ತಾ ಇದ್ವಿ. ಈ ಅಡಿಕೆ ಬಗ್ಗೆ ಬಂದ್ರೆ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರಿ ಗಿಡಗಳನ್ನ, ಸಸಿಗಳನ್ನ ಈ 4 ವರ್ಷದಲ್ಲಿ ಸರ್? ಈಗ ಎಲ್ಲರೂ ಈ ರಾಸಾಯನಿಕ ಗೊಬ್ಬರ, ಆಮೇಲೆ ಮೇಲ್ಗಡೆ ಈಗ ಔಷಧಿ ಎಲ್ಲ ಸಿಂಪಡಣೆ ಮಾಡೋದೆಲ್ಲ ಮಾಡ್ತಾರೆ ಸರ್. ಆದ್ರೆ ನಾವು ಯಾವ ರೀತಿನೂ ಈಗ ಆಧುನಿಕವಾಗಿ ಈಗ ರಾಸಾಯನಿಕ ಗೊಬ್ಬರ ಹಾಕೋದಾಗ್ಲಿ ಅಥವಾ ಮೇಲ್ಗಡೆ ತೆನೆಗೆ ಔಷಧಿ ಹೊಡೆಯೋದಾಗ್ಲಿ ಯಾವ್ದನ್ನು ಮಾಡಲ್ಲ. ಯಾಕೆ ಅಂದ್ರೆ ಮೇಲ್ಗಡೆ ಔಷಧಿ ಸಿಂಪಡಣೆ ಮಾಡಿದ್ರೆ ಜೇನು ಕೂರಲ್ಲ ಸರ್. ಜೇನು ಕೂರದ ಹೋದ್ರೆ ಪರಾಗಸ್ಪರ್ಶ ಆಗಲ್ಲ, ಆ ಕಾರಣಕ್ಕೆ ಹರಳೆ ಎಲ್ಲ ಉದುರೋದು ಆ ತರ ಎಲ್ಲ ಆಗ್ತದೆ. ಈಗ ಫಸಲು ಒಂಚೂರು ಕಡಿಮೆ ಬಂದ್ರು ಅಡ್ಡಿಲ್ಲ ಸರ್, ನಿರ್ವಹಣೆ ವೆಚ್ಚ ಕಡಿಮೆ ಇರುತ್ತೆ ಸರ್. ಆ ಕಾರಣಕ್ಕೆ ಸಹಜವಾಗಿ ಮನೆ ಗೊಬ್ಬರ ಒಂದು ಬಳಸ್ಕೊಂಡು ಬೇಸಿಗೆಯಲ್ಲಿ ನೀರಿನ ನಿರ್ವಹಣೆ ಒಂದು ಮಾಡ್ಬಿಟ್ರೆ ಸಾಕು ಅನಿಸ್ತದೆ ನನ್ನ ಅಭಿಪ್ರಾಯ. ಕೆಲವರೆಲ್ಲ ಈಗ ಆಧುನಿಕವಾಗಿ ಹಲವಾರು ರೀತಿ ಔಷಧಿ ಗೊಬ್ಬರ ಎಲ್ಲ ಹಾಕಿ ಇಳುವರಿಯನ್ನ ತಗೊಳ್ತಾರೆ ಸರ್. ಮುಂದೆ ದುಷ್ಪರಿಣಾಮ ಆಗ್ಬಹುದು ಅಂತ ನನ್ನ ಅಭಿಪ್ರಾಯ. ತಾವು ಹೇಳ್ದಂಗೆ ಪರಾಗಸ್ಪರ್ಶ ಕ್ರಿಯೆನೇ ಇಲ್ಲ ಅಂತಂದ್ರೆ ಇಳುವರಿಯಲ್ಲಿ ಭಾರಿ ಡೌನ್ ಆಗುತ್ತೆ. ಪರಾಗಸ್ಪರ್ಶ ಇಲ್ಲ ಅಂತಂದ್ರೆ ಜೇನ ಕೂರದೆ ಹೋದ್ರೆ ಯಾವ ಕಾರಣಕ್ಕೂ ಫಸಲು ಬರಲ್ಲ ಸರ್. ಒಟ್ಟಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೇ ಇರ್ತಕ್ಕಂಥದ್ದೇ ಒಳ್ಳೇದು. ಒಳ್ಳೇದ ಅನ್ಸುತ್ತೆ ಸರ್. ಈಗ ಇಳುವರಿ ಒಂಚೂರು ಕಡಿಮೆ ಆಗ್ತದೆ ಅನ್ನೋದ್ ಬಿಟ್ರೆ ದುಷ್ಪರಿಣಾಮ ಇಲ್ಲ, ಆ ಕಾರಣಕ್ಕೆ ಇದೇ ಒಳ್ಳೇದು ಅನಿಸ್ತದೆ. ತಾವು ಯಾವ ರೀತಿಯಾದ ಗೊಬ್ಬರಗಳನ್ನ ಕೊಡ್ತಾ ಇದ್ದೀರಾ ತಮ್ಮ ಒಂದು ತೋಟಕ್ಕೆ? ಇಲ್ಲ ಸರ್, ದನದ ಗೊಬ್ಬರ ಬಿಟ್ರೆ ಬೇರೆ ಯಾವ್ದು ಕೊಡಲ್ಲ, ಬೇರೆ ರಾಸಾಯನಿಕ ಗೊಬ್ಬರ ಯಾವ್ದನ್ನು ಬಳಸಲ್ಲ. ಯಾವ ಪ್ರಮಾಣದಲ್ಲಿ ಕೊಡ್ತೀರಿ ವರ್ಷಕ್ಕೆ, ಯಾವ ತರ ಅದು? ಅದ್ರ ಬಗ್ಗೆ ಹಂಗೇನಿಲ್ಲ ಸರ್, ಮನೆ ಗೊಬ್ಬರ ಮನೆಯಲ್ಲೇ ಇರ್ತದೆ. ಹಂಗೆ ಒಂದೊಂದ್ ಬುಟ್ಟಿ ಗೊಬ್ಬರ ಗಿಡಕ್ಕೆ ಹಾಕ್ತೇವೆ. ಇಂತಿಷ್ಟು ಹಾಕ್ಬೇಕಂತ ಏನೆಲ್ಲ ಒಟ್ಟು ಹಾಕ್ತೇವೆ. 2 ಎಕರೆಗೂ ಒಟ್ಟು ನಿರ್ವಹಣೆ ಮಾಡಿ? 4 ಎಕರೆಗೂ ಕೊಟ್ಟಿಗೆ ಗೊಬ್ಬರನ ಬಳಸ್ತೇವೆ ಸರ್. ಆ ಪ್ರಮಾಣದ ಗೊಬ್ಬರ ತಮ್ಮಲ್ಲಿ ಸಿಗುತ್ತೆ? ಸಿಗುತ್ತೆ ಸರ್, ನಮ್ಮಲ್ಲಿ ನಾಟಿ ಹಸುಗಳು ಬಹಳ ಇದಾವೆ. ಈ ಮಲ್ನಾಡ ಗಿಡ್ಡ ಅಂತಂದು ಹಂಗೆ ನಮ್ಮಲ್ಲಿ ಸಾಕಷ್ಟು ಗೊಬ್ಬರ ಸಿಗ್ತದೆ. 20 ವರ್ಷದ ತೋಟದಲ್ಲಿ ಎಷ್ಟು ಇಳುವರಿ ಬರ್ತಾ ಇದೆ ಈಗ ಬರ್ತಾ ಇರತಕ್ಕಂಥದ್ದು ಇಳುವರಿ ವ್ಯತ್ಯಾಸ? ಈ 1 ಎಕರೆಗೆ 60 ಕ್ವಿಂಟಲ್ ಬರ್ತಾ ಇದೆ ಸರ್. ಹಸಿ ಅಡಿಕೆನ ಕೊಟ್ಬಿಡ್ತೇವೆ ನಾವು, ಅದನ್ನೇ ಸಂಸ್ಕರಣೆಯನ್ನು ಮಾಡಲ್ಲ ಸರ್. ಈ ಸಂಸ್ಕರಣೆ ಮಾಡೋದಕ್ಕೆ ಈಗ ಮತ್ತೆ ಕೂಲಿ ಇಲ್ಲ, ಈಗ ವೆಚ್ಚ ಬಹಳ ಆಗಿದೆ ಸರ್. ಆ ಕಾರಣಕ್ಕೆ ಇದೇ ಅನುಕೂಲ ಆಗುತ್ತೆ ಸರ್, ಹಸಿ ಅಡಿಕೆ ಕೊಡೋದೇ ಅನುಕೂಲ ಆಗುತ್ತೆ. ಅಂದ್ರೆ 60 ಕ್ವಿಂಟಲ್ ಕೊಡ್ತೀರಾ, ಅದು ಇಲ್ಲಿಗೆ ಬರ್ತಾರ ಅಥವಾ ತಾವು? ಇಲ್ಲ ಸರ್, ಮನೆಗೆ ಬಂದು ತಗೊಂಡು ಹೋಗ್ತಾರೆ, ತೋಟಕ್ಕೆ ಬಂದು ಅವರೇ ಕೊಯ್ಲು ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ಪೇಪರ್ ರೇಟ್? ಪೇಪರ್ ರೇಟ್ ಸರ್. ಇನ್ನು ಉಳಿದಂತದ್ದು ಎಷ್ಟು ಬರ್ತಾ ಇದೆ ಅಂತೀರಾ? ಇವಾಗ ಆರಂಭ ಆಗಿದೆ ಸರ್, ಈ ಸರಿ ನೋಡ್ಬೇಕು. ಇನ್ನು ಇದು ಮಾಡಿಲ್ಲ? ಇಲ್ಲ ಇಲ್ಲ, ಹೊಸ್ತೇನು ಬಂದಿಲ್ಲ. ಈ ಸರಿ ಹಿಂಗಾರು ಎಲ್ಲ ಹಿಡಿದೆ, ನೋಡ್ಬೇಕು ಸರ್ ಮುಂದೆ. ಕೊಟ್ಟಿಗೆ ಗೊಬ್ಬರ ಅಂತ ಹೇಳಿದ್ರಲ್ಲ, ಎಷ್ಟು ಆಗ್ಬಹುದು ಅಂತ ತಮ್ಮ ಒಂದು ಅನಿಸಿಕೆ? ಅದು ಎಕರೆಗೆ 60-70 ಕ್ವಿಂಟಲ್ ಬರುತ್ತೆ ಸರ್. ಈ ಸರ್ ಇದ್ರಲ್ಲೂ ಅಷ್ಟು ಬರ್ಬೋದು ಅಂತ? ಹಾ ಬರತ್ ಸರ್, ಬರ ಸಹಜ ಕೃಷಿ ಬರ್ತದೆ ಸರ್. ತಾವು ಸಹಜ ಕೃಷಿನೇ ಯಾಕೆ ಇಂಥ ಒಂದು ಕಾಲದಲ್ಲಿ ಮಾಡ್ತಾ ಇದ್ರೆ ಹೆಚ್ಚು ಮಳೆ ಬರ್ತಾ ಇದೆ, ಆ ಟೈಮಲ್ಲಿ ಅಡಿಕೆಗೆ ವಿವಿಧ ಬಗೆಯ ರೋಗಗಳೆಲ್ಲ ಅಂತಾರೆ, ಯಾವ ತರ ಅಂತ? ಇಲ್ಲ ಸರ್, ಈ ಸಾರಿ ಬಹಳ ಅತಿವೃಷ್ಟಿ ಮಳೆ ಆದ್ರೂ ನಮ್ ಗಿಡದಲ್ಲಿ ಯಾವ ರೀತಿ ತೊಂದರೆ ಆಗಿಲ್ಲ. ಕೆಲವು ಈಗ ರಾಸಾಯನಿಕ ಗೊಬ್ಬರ ಹಾಕಿದಾರು, ಹರಳೆಲ್ಲ ಉದುರಿದಾವ. ನಮ್ ತೋಟದಲ್ಲಿ ಯಾವ ರೀತಿನೂ ಉದುರಿಲ್ಲ ಸರ್, ಚೆನ್ನಾಗಿದೆ ಸರ್. ಅದಕ್ಕೆ ಕಾರಣ ಏನು ಅಂತ ಹೇಳ್ತೀರಿ? ಕಾರಣ ಈಗ ಸಹಜ ಕೃಷಿನೇ ಕಾರಣ ಅನಿಸ್ತದೆ ಸರ್. ಈಗ ಆಧುನಿಕ ಕೃಷಿಗಿಂತ ಸಹಜ ಕೃಷಿ ಮಾಡಿದ್ದೇ ನನ್ನ ಅಭಿಪ್ರಾಯದಲ್ಲಿ ಒಳ್ಳೇದು ಅನಿಸ್ತದೆ. ತಮ್ಮ ಪ್ರಕಾರವಾಗಿ ಸಹಜ ಕೃಷಿ ಅಂತಂದ್ರೆ ಏನಂತ ಹೇಳಕ್ ಇಷ್ಟಪಡ್ತೀರಿ? ಸಹಜ ಕೃಷಿ ಅಂತಂದ್ರೆ ಈಗ ಪ್ರಕೃತಿ ದತ್ತವಾಗಿರುತ್ತೆ ಸರ್. ಅದ ಈಗ ನಾವು ಅಲ್ಲಿ ಹಾಕಂತದ್ದು ಏನೂ ಇಲ್ಲ, ಎಲ್ಲ ಕಳೆ ಬೆಳಿತೈತಿ, ಕಳೆ ಮಲ್ಚಿಂಗ್ ಮಾಡಿದಾಗ ಅದೇ ಗೊಬ್ಬರ ಆಗ್ತೈತಿ. ಈಗ ಪ್ರಕೃತಿ ತನ್ನಷ್ಟಕ್ಕೆ ತಾನೇ, ಈಗ ಮಳೆಗಾಲದಲ್ಲಿ ಮಳೆ ಬರ್ತದೆ, ಚಳಿಗಾಲದಲ್ಲಿ ಚಳಿ ಬರ್ತದೆ, ಬೇಸಿಗೆಯಲ್ಲಿ ಬಿಸಿಲು ಬಿಡ್ತದೆ. ಈಗ ಈ ಮೂರು ಅವಶ್ಯಕ, ಆ ಮೂರು ಅವಶ್ಯಕವಾಗಿರೋದ್ರಿಂದ ನಮ್ಮಿಂದ ಅದಕ್ಕೆ ಆಗೋದಕ್ಕಿಂತ ಪ್ರಕೃತಿ ದತ್ತವಾಗಿ ಏನ ಮುಟ್ಟಬೇಕು, ಈಗ ಭೂಮಿಗೆ ಆಗ್ಲಿ ಫಸಲಿಗಾಗ್ಲಿ ಅದೆಲ್ಲ ಸಹಜವಾಗಿ ಬರ್ತದೆ. ಒಟ್ಟಲ್ಲಿ ಕೃಷಿನ ಎಲ್ಲರೂ ಅನುಸರಿಸಬೇಕು, ಅವಾಗ ಒಂದು ಒಳ್ಳೆ ಉತ್ತಮವಾದ ಒಂದು ಆದಾಯ ಇಳುವರಿ ಬರುತ್ತೆ ಅಂತ. ಸಹಜ ಕೃಷಿನೂ ಒಳ್ಳೇದು, ಅವಶ್ಯಕವಾಗಿದ್ರೆ ಈಗ ಆಧುನಿಕ ಕೃಷಿ ಅದರೊಳಗೆ ಅಳವಡಿಸಿಕೊಳ್ಳೋದು ಒಳ್ಳೇದು ಅನಿಸ್ತದೆ. ಈ ಸಹಜ ಕೃಷಿಯಲ್ಲಿ ತಾವು ಏನೇನು ಬಳಕೆಯನ್ನು ಮಾಡ್ಕೊಂತೀರ ತೋಟದ ನಿರ್ವಹಣೆಯಲ್ಲಿ? ಈಗ ಸದ್ಯ ಈಗ ಅಡಿಕೆ ಇಲ್ಲ, ಬಾಳೆ ಇತ್ತು. ಈ ವರ್ಷ ನಾವು ಯೂಟ್ಯೂಬ್ ಆಮೇಲೆ ಫೇಸ್ಬುಕ್ ಅದನ್ನೆಲ್ಲ ನೋಡ್ಕೊಂಡು ಈಗ ಮಾದರಿ ರೈತರ ಸಲಹೆ ಸಹಕಾರ ತಗೊಂಡು ಬಂದಷ್ಟು ಬರಲಿ ಏಲಕ್ಕಿ, ಕಾಫಿ, ಮೆಣಸಿನ ಬಳ್ಳಿ, ಆಮೇಲೆ ಇನ್ನೂ ಹಲವಾರು ಈಗ ಈ ಔದುಂಬರ ವೃಕ್ಷ, ಈಗ ಹತ್ತಿ ಮರ, ಆಮೇಲೆ ಅಂತ ಇಂಥ ಹಣ್ಣಿನ ಗಿಡಗಳನ್ನ ಎಲ್ಲದನ್ನು ಹಾಕ್ಬೇಕು ಅಂತಂದಿದ್ದೀನಿ. ಯಾಕೆ ಅಂತಂದ್ರೆ ಈ ಹಣ್ಣು ಏನಾದ್ರೂ ಇತ್ತ ಅಂತಂದ್ರೆ ಪಶು ಪ್ರಾಣಿ ಪಕ್ಷಿಗಳು ಬಂದು ಅಲ್ಲಿ ಕೂತು ತಿನ್ನೋದ್ರಿಂದ ಬೇರೆ ರೀತಿಯಿಂದ ನಮ್ಗೆ ಹೆಲ್ಪ್ ಆಗ್ತದೆ. ಈಗ ಈ ಪ್ರಾಣಿ ಪಕ್ಷಿಗಳು ಹಿಕ್ಕೆ ಹಾಕೋದ್ರಿಂದ ಆ ಇದು ಭೂಮಿಯಲ್ಲಿ ಆ ಹಿಕ್ಕೆ ಬಿದ್ದಾಗ ಆ ನೀರಿನ ಹೀರ್ಕೊಳ್ಳೋಂತ ಶಕ್ತಿ ಭೂಮಿಗೆ ಹೆಚ್ಚಾಗ್ತದೆ ಅಂತ ಒಂದು ಅಭಿಪ್ರಾಯ. ಆ ಕಾರಣಕ್ಕೆ ಹಣ್ಣು ಹಂಪಲು ಗಿಡಗಳನ್ನೆಲ್ಲ ತೋಟದೊಳಗೆ ಬೆಳೆಸೋದು ಒಳ್ಳೇದು ಅನಿಸ್ತದೆ. ಈ ಬೆಳೆಸೋದ್ರಿಂದ ಮುಂದೆ ಭೂಮಿಗೆ ಉತ್ತಮ ಅಂತ? ಭೂಮಿಗೆ ಉತ್ತಮ ಸರ್, ಭೂಮಿಗೆ ಉತ್ತಮ. ಜೊತೆಗೆ ಯಾವ್ಯಾವ ಗೊಬ್ಬರ ತಾವು ಕೊಡ್ತಾ ಇರತಕ್ಕಂಥದ್ದು? ಈ ಕೊಟ್ಟಿಗೆ ಗೊಬ್ಬರ ಆಯ್ತು, ಅದ್ರ ಜೊತೆಗೆ ಇಲ್ಲ ಇಲ್ಲ ಸರ್, ಬೇರೆ ಯಾವ ಗೊಬ್ಬರನ್ನು ಬಳಸಲ್ಲ ನಾವು. ಜೊತೆಗೆ ನೀರಿನ ನಿರ್ವಹಣೆ ಬಗ್ಗೆ ಹೇಳೋದಾದ್ರೆ, ನೀರಿನ ನಿರ್ವಹಣೆ ಇದು ಸ್ಪ್ರಿಂಕ್ಲರ್ ಮೂಲಕ ನೀರು ಕೊಡ್ತೇವೆ ಸರ್. ಬೇಸಿಗೆಯಲ್ಲಿ ಒಂದೊಂದು ತಿಂಗಳು ಎರಡೆರಡು ತಿಂಗಳು ನೀರೇ ಇರಲ್ಲ. ಈಗ ಈ ಕಾರಣಕ್ಕೆ ನಾವು ಆಧುನಿಕ ಕೃಷಿ ಬೇಡ ಅನಿಸ್ತದೆ. ಯಾಕೆಂದ್ರೆ ಆಧುನಿಕ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ನಾವು ನೀರಿನ ನಿರ್ವಹಣೆ ಬಹಳ ಮಾಡಬೇಕಾಗ್ತದೆ. ಈ ಸಹಜ ಕೃಷಿ ಮಾಡೋದ್ರಿಂದ ಈಗ ಅವಕ್ಕೆ ತಡ್ಕೊಳ್ಳೋ ಶಕ್ತಿ ಹೆಚ್ಚಾಗ್ತದೋನೋ ಅನ್ನೋ ಒಂದು ಅನಿಸಿಕೆ ನನಗೆ. ಯಾಕಂದ್ರೆ ಮಳೆ ಬೇಸಿಗೆಯಲ್ಲಿ ಬಾವಿಗಳೆಲ್ಲ ಬತ್ತಿ ಹೋಗಿ ನೀರಿನ ನಿರ್ವಹಣೆ ಮಾಡೋದೇ ಸಾಧ್ಯವಾಗಿರಲ್ಲ. ಕನಿಷ್ಠ ಎರಡೆರಡು ತಿಂಗಳು ನಮಗೆ ನೀರೇ ಕೊಡಕ್ ಆಗಿರಲ್ಲ. ಆದ್ರೂ ನಮ್ಮ ತೋಟಕ್ಕೆ ಏನು ಪರಿಣಾಮ ಬೀರಿಲ್ಲ ಸರ್, ಸಹಜವಾಗಿ ಬರ್ತಾ ಇದೆ. ಈಗ ಜಾಸ್ತಿ ಮಳೆ ಬಂತು, ಗಿಡಕ್ಕೆ ತೊಂದರೆ ಅಂತ, ಆ ಸಮಯದಲ್ಲಿ ತಾವು ಏನೇನು ನಿರ್ವಹಣೆ ಮಾಡ್ತಾ ಇದ್ರಾ? ತೊಂದರೆ ಆಯ್ತು, ತೊಂದರೆ ಆಗಿಲ್ಲ? ತೊಂದರೆ ಯಾವ ರೀತಿಯಿಂದ ಆಗಿಲ್ಲ ಸರ್. ಗಾಳಿ ಎಲ್ಲ ಬಂದು ಮರಗಳು ಬಿದ್ದವು ಕೆಲವು, ಆದ್ರೆ ಫಸಲಿಗೆ ಬೆಳೆಗೆ ಯಾವ ಕಾರಣಕ್ಕೂ ತೊಂದರೆ ಆಗಿಲ್ಲ. ಹೆಚ್ಚು ನೀರು ನಿಂತ್ರೇನು ಕೂಡ ಕೊಳೆ ರೋಗ ಅಂತ ಹೇಳ್ತಾರೆ, ನಿಮ್ಮ ಒಂದು ತೋಟ ಯಾವ ರೀತಿ ಇದೆ, ಯಾವ ತರ? ಇಲ್ಲ, ನಮ್ಮದು ಇಳಿಜಾರು ಇದು, ನಮ್ಮ ಭೂಮಿ ಏನೋ ಜೋಗ ಆಗಲ್ಲ. ಕೆಲವು ಕಡೆ ನೀರು ನಿಂತಿದ್ರು ಏನ್ ತೊಂದರೆ ಆಗಿಲ್ಲ ಸರ್. ತೊಂದರೆ ಆಗಿಲ್ಲ ಅನ್ನೋದಕ್ಕಿಂತ ತಾವು ತೊಂದರೆ ಆಗದೆ ಇರೋ ರೀತಿಯಲ್ಲಿ ಅದನ್ನ ನಿರ್ವಹಣೆ ಮಾಡಿದಿರಾ? ಇಲ್ಲ ಸರ್, ನಮ್ ಭೂಮಿ ಇರೋದೇ ಆ ರೀತಿ ಇದೆ ಸರ್. ಪೂರ್ವಕ್ಕೆ ತಗ್ಗಿದೆ, ಪಶ್ಚಿಮಕ್ಕೆ ಎತ್ತರ ಇದೆ. ಹಂಗೆ ಸಹಜವಾಗಿ ಇಳಿಜಾರು ಪ್ರದೇಶ ಆಗಿರೋದ್ರಿಂದ ನೀರು ಜಾರ್ಕೊಂಡು ಹೋಗ್ತಾ ಇದೆ. ತಾವ್ ಅವಾಗ್ಲೇ ಹೇಳಿದ್ರಿ ಮಿಶ್ರ ಬೇಸಾಯ ಪದ್ಧತಿನ ಅನುಸರಿಸಿದ್ರೆ ಒಳ್ಳೇದಾಗುತ್ತೆ ಅಂತ, ಏನೇನು ತಾವು ತಮ್ಮ ಒಂದು ತೋಟದಲ್ಲಿ ಏನೇನು ಅನುಸರಿಸಿ ತಾವು ಮಾಡ್ತಾ ಇದೀರ ಅಂತ? ಸರ್, ಈಗ ಮಿಶ್ರವಾಗಿ ಈಗ 20 ವರ್ಷದ ಗಿಡದಲ್ಲಿ ಬಾಳೆ ಇತ್ತು. ಈ ಬಾಳೆ ಈಗ ನಾವ್ ಮಾರಾಟಕ್ಕೆ ಆಗದೆ ಹೋದ್ರು ನಮ್ಗೆ ನಿರಂತರವಾಗಿ ಹಬ್ಬ ಹರಿದಿನಗಳಿಗೆ ಆಮೇಲೆ ಮಕ್ಕಳು ಮರಿಗೆಲ್ಲ ಈ ಬಾಳೆಹಣ್ಣು ಪ್ರತಿ ಸಿಕ್ಕೇ ಸಿಕ್ತೇವೆ ಸರ್. ನಾವೇನು ಕೊಳ್ಳಲ್ಲ ಬಾಳೆಹಣ್ಣು. ಆ ನಂತರ ಈಗ 1 ಎಕರೆ ಹಳೆ ತೋಟದಲ್ಲಿ ಮೆಣಸಿನ ಬಳ್ಳಿ ಮಾಡಿದ್ವಿ ಸರ್. ಈ ವರ್ಷ ಒಂದು 80 ಕೆಜಿ ಇಳುವರಿ ಸಿಕ್ತು ಸರ್. 80 ಕೆಜಿ 600 ರೂಪಾಯಿ ಕೆಜಿ ಹಂಗೆ ಕೊಟ್ಟಿವಿ ಸರ್. ಈ ಮಿಶ್ರ ಬೇಸಾಯ ಮಾಡೋದ್ರಿಂದ ಈಗ ಅದೇ ಮೆಣಸಿಗೆ ನಾವು ಏನು ಎಕ್ಸ್ಟ್ರಾ ಅದಕ್ಕೆ ಏನು ಖರ್ಚು ಮಾಡಿಲ್ಲ ಸರ್. ಅಡಿಕೆ ಜೊತೆಗೆ ಅದು ಬಂತು. ಎಲ್ಲಿಂದ ತಂದ್ರೆ ಮೆಣಸಿನ ಗಿಡಗಳನ್ನ? ಮೆಣಸಿ ಬಳ್ಳಿ ಇಲ್ಲಿ ಸೊರಬದಿಂದ ಐತನೆ ಸರ್. ಯಾವ್ದು ಪಣಿಯೋರ ಅಂತ? ಯಾವ್ದು ಕರಿಮುಂಡ ಅಂತ. ಯಾವ್ದು ರೀತಿ ಅದಕ್ಕೆ ಯಾವ್ದು ರೀತಿಯ ರೋಗಗಳು ಇಲ್ಲ ಸರ್? ಅದಕ್ಕೆ ಯಾವ ರೀತಿ ರೋಗನೂ ಇಲ್ಲ. ಅದಕ್ಕಾಗಿ ನಾವು ಬೇರೆ ಯಾವ ಕೃಷಿನೂ ಮಾಡಿಲ್ಲ. ಅಡಿಕೆಗೆ ಏನ್ ಕೊಟ್ಟಿರ್ತೀವೋ ಗೊಬ್ಬರ ಅದೇ ಗೊಬ್ಬರದಲ್ಲಿ ಅದೇ ನೀರಲ್ಲೇ ಬಂದಿದೆ ಸರ್. ಅದಕ್ಕೇನ್ ಸಪರೇಟ್ ಆಗಿ ನಿರ್ವಹಣೆ ಏನಿಲ್ಲ? ಇಲ್ಲ, ಅದಕ್ಕೆ ಏನು ಬೇರೆ ಯಾವ ರೀತಿಯನ್ನು ನಿರ್ವಹಣೆ ಮಾಡಿಲ್ಲ. ಕಾಯಿ ಕಾಳು ಕೊಯ್ಯೋದು ಬಿಟ್ರೆ ಬೇರೆ ಯಾವ ರೀತಿಯಿಂದ ನಾವು ಅದಕ್ಕೆ ಎಂತದ್ದು ಇದು ಮಾಡಿಲ್ಲ. ಔಷಧಿ ಸಿಂಪರಣೆ ಆಗ್ಲಿ ಗೊಬ್ಬರ ಆಗ್ಲಿ ಯಾವ್ದನ್ನು ಅದಕ್ಕಾಗಿ ಏನು ಮಾಡೇ ಇಲ್ಲ ಸರ್. ಒಟ್ಟಲ್ಲಿ ಶೂನ್ಯ ಬಂಡವಾಳ? ಶೂನ್ಯ ಬಂಡವಾಳ ಸರ್, ಶೂನ್ಯ ಬಂಡವಾಳ. ಆ ರೀತಿ ಮಾಡೋದ್ರಿಂದ ಒಳ್ಳೆ ಆದಾಯ ಬರುತ್ತೆ ಅಂತಾನು ಅಥವಾ ಫಸಲಿಗೆ ಚೆನ್ನಾಗಿ ಬರುತ್ತೆ ಅಂತಾನು? ಯಾವ ತರ ಈ ರೀತಿ ಮಾಡೋದ್ರಿಂದ ಆದಾಯ ಒಂದ್ ಪ್ರಮಾಣದಲ್ಲಿ ಕಡಿಮೆ ಆದ್ರೂ ವೆಚ್ಚ ಕಡಿಮೆ ಆಗುತ್ತೆ ಸರ್. ವೆಚ್ಚ ಕಡಿಮೆ ಆಗೋದ್ರಿಂದ ನಮ್ಮ ಆದಾಯನ ಸರಿದೂಗಿಸ್ಕೋಬಹುದು ಸರ್. ಅಂದ್ರೆ ವೆಚ್ಚ ಮತ್ತೆ ಆದಾಯದ ಬಗ್ಗೆ ಮಾತಾಡಿದ್ರೆ ಎಷ್ಟು ವೆಚ್ಚ ತಗಲ್ಬಹುದು ಈ ಒಂದು ಕೃಷಿನ ಅನುಸರಿಸಿದ್ರೆ ಅದರಲ್ಲಿ ಎಷ್ಟು ಕಡಿಮೆ ಆಗ್ಬಹುದು? ಶೂನ್ಯನ ಸರ್, ನನ್ನ ಅಭಿಪ್ರಾಯದಂತೆ ಶೂನ್ಯನೇ ವೆಚ್ಚ, ಆದಾಯನೇ ಅಲ್ಲ. ಸಹಜ ಕೃಷಿ ಮಾಡೋದ್ರಿಂದ ಆದಾಯನೇ ಚೆನ್ನಾಗಿರುತ್ತೆ, ಅಲ್ಲಿ ವೆಚ್ಚ ಅನ್ನೋದು ಕಾಣಿಸಲ್ಲ ಸರ್. ಜೊತೆಗೆ ಈ ಸಹಜ ಕೃಷಿಯಲ್ಲಿ ಏನೇನೇನು ಅಳವಡಿಸ್ಕೊಂಡಿದ್ದೀರ ತಾವು, ಯಾವ್ದನ್ನ ಹಾಕಿದಿರ ಅಂತ? ಈ ಬಾಳೆ ಜೊತೆಗೆ ಈಗ 8x8 ಅಂತರದಲ್ಲಿ ಅಡಿಕೆ ಇತ್ತು ಸರ್. ಈ ಮಧ್ಯೆ ಹಳೆ ತೋಟದಲ್ಲಿ ಬಾಳೆ ಇತ್ತು, ಈಗ ಬಾಳೆ ಅಲ್ಲಲ್ಲಿ ನಾಶವಾಗಿರೋದ್ರಿಂದ ಮಧ್ಯೆ ಕಾಫಿ ಗಿಡ ಬೆಳೆಸ್ತದ್ವಿ. ಈ ಕಾಫಿ ಬೆಳೆಸೋದ್ರಿಂದ ಭೂಮಿಗೆ ನೆರಳಾಗ್ತದೆ, ಈ ಸೂರ್ಯನ ಕಿರಣಗಳು ಭೂಮಿಗೆ ನೇರವಾಗಿ ಬೀಳದೇ ಇರೋದ್ರಿಂದ ತೇವಾಂಶ ಉಳ್ಕೊಳ್ತದೆ ಸರ್. ತೇವಾಂಶ ಉಳಿತೈತೆ, ಆಮೇಲೆ ಕಾಫಿಯಿಂದ ನಾವು ಏನು ನಿರೀಕ್ಷೆಯನ್ನ ಮಾಡಲ್ಲ ಬೆಳೆ, ಆದ್ರೂ ಅದ್ ಬರಂಗ ಅದು ಬರ್ತದೆ. ಈಗ ಕಾಫಿ ಗಿಡದಿಂದ ಎಲೆಗಳು ಉದುರಿ ಭೂಮಿಗೆ ತಂಪು ಆಗ್ತೈತೆ, ಆಮೇಲೆ ಗೊಬ್ಬರನೂ ಆಗ್ತದೆ ಸರ್. ಕೇವಲ ಗೊಬ್ಬರ ದೃಷ್ಟಿಯಿಂದ ಮಾತ್ರ ಕಾಫಿ ಹಾಕಿರೋದು? ನಾವು ಹಾಕಿರೋದು ನೀರಿನ ತೇವಾಂಶ ಉಳಿಸೋಕೆ ಹಾಕಿರೋ ಸರ್ ಕಾಫಿನ. ಅಂದ್ರೆ ಇದು ನೀವ್ ಹೇಳೋ ಪ್ರಕಾರವಾಗಿ ಬೇಸಿಗೆಗಾಲದಲ್ಲಿ ಇದು ತುಂಬಾ ಅನುಕೂಲ ಅಂತ? ಹೌದು ಸರ್, ಅನುಕೂಲ ಬಹಳ ಅನುಕೂಲ ಆಗ್ತದೆ. ಆಮೇಲೆ ಕಾಫಿನ ಬರ್ತದೆ ಸರ್, ಬರ್ತದೆ, ಏನ್ ತೊಂದರೆ ಇಲ್ಲ. ನಾನು ಅಕ್ಕಪಕ್ಕ ನೋಡಿದ್ದೇನೆ, ಕಾಫಿನ ಚೆನ್ನಾಗಿ ಬರ್ತದೆ ಸರ್. ಚೆನ್ನಾಗಿ ಬರ್ತದೆ ಅಂದ್ರೆ ಎಷ್ಟು ಗಿಡಗಳನ್ನ ಹಾಕಿದಿರಿ ತಾವು ಒಂದ್ ತೋಟದಲ್ಲಿ? ಇಲ್ಲ ಸರ್, ಈ ಸರ ಪ್ರಾಯೋಗಿಕವಾಗಿ ಒಂದ್ 100 ಗಿಡ ಹಾಕ್ತಾ ಇದೀನಿ, ಮುಂದೆ ನೋಡ್ಬೇಕು ಸರ್. ಇಷ್ಟು 4 ಎಕರೆ ಮಾಡ್ಬೇಕಂತ ಇದೀನಿ ಸರ್. ಅಂದ್ರೆ ಅಡಿಕೆಗೆ ಪರ್ಯಾಯವಾಗಿ ಅಂತಾನ, ಯಾವ ರೀತಿ ಅಂತ? ಅಡಿಕೆ ಪರ್ಯಾಯ ಅಲ್ಲ ಸರ್, ಅಡಿಕೆ ಜೊತೆ ಬೆಳೆ. ಈಗ ಒಂದ್ ಸಾಮಾನ್ಯವಾಗಿ ಇಲ್ಲಿ ಅಭಿಪ್ರಾಯ ಏನು ಅಂತಂದ್ರೆ, ತೋಟ ಅಂದ್ರೆ ಅಡಿಕೆ ಅನ್ನೋದು ಒಂದೇ ಐತಿ. ಈಗ ತೋಟ ಅಂದ್ರೆ ಅಡಿಕೆ ಒಂದೇ ಅಲ್ಲ ಸರ್, ಈಗ ಅದ್ರ ಜೊತೆಗೆ ಬಾಳೆ, ಕಾಫಿ, ಮೆಣಸು, ಏಲಕ್ಕಿ, ಇದು ಜಾಯಿಕಾಯಿ, ಪ್ರತಿಯೊಂದನ್ನು ನಾವು ಅಲ್ಲಿ ಹಾಕಿದಾಗ ಈ ಬಂದಷ್ಟು ಬರಲಿ. ಈಗ ಯಾವುದೇ ಒಂದೇ ಬೆಳೆ ಆದ್ರೆ ನಾವು ಆದಾಯ ತಕ್ಕಮಟ್ಟಿಗೆ ನಾವು ನಿರೀಕ್ಷೆ ಮಾಡಲೇಬೇಕಾಗ್ತದೆ. ಆದ್ರೆ ಎಲ್ಲ ಸಮಗ್ರ ಕೃಷಿ ಮಾಡೋದ್ರಿಂದ ಯಾವುದು ಇದು ತೊಂದರೆ ಆಗಲ್ಲ, ಎಲ್ಲ ಒಂದ್ ಹೋದ್ರೂ ಒಂದ್ ಬರ್ತಿರ್ತದೆ. ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ಯಾವ್ದು ಬರ್ದ ಹೋದ್ರು ಸಣ್ಣ ಪ್ರಮಾಣದಲ್ಲಿ ಎಲ್ಲವೂ ಬರ್ತಾ ಇರ್ತದೆ. ಆ ಕಾರಣಕ್ಕೆ ಒಳ್ಳೇದನ್ನ ಈ ಸಮಗ್ರ ಕೃಷಿ ಮಾಡಿದಾಗ ನಿರ್ವಹಣೆ ಕೂಡ ಜಾಸ್ತಿ ಹೆಚ್ಚುತ್ತಾ ಹೋಗುತ್ತೆ. ಆದ್ರೆ ಅಷ್ಟೆಲ್ಲ ಹೇಳಿದ್ರಲ್ಲ, ಯಾವ ರೀತಿ ಎಲ್ಲದನ್ನು ನಿರ್ವಹಣೆ ಮಾಡ್ತೀರಾ? ಇಲ್ಲ ಸರ್, ಏಲಕ್ಕಿ ಕೂಡ ಅಂತ ಹೇಳಿದ್ರಿ, ಜಾಯಿಕಾಯಿ ಕೂಡ ಅಂತ ಹೇಳಿದ್ರಿ, ಅದ್ರ ನಿರ್ವಹಣೆ ಬಗ್ಗೆ? ಇಲ್ಲ ಸರ್, ಅದಕ್ಕಾಗಿ ಪ್ರತ್ಯೇಕವಾಗಿ ನಿರ್ವಹಣೆ ಅನ್ನೋದು ಏನೇ ಇಲ್ಲ ಸರ್, ಎಲ್ಲದು ಒಂದೇ ರೀತಿ. ದಿನ ತೋಟಕ್ಕೆ ಹೋದಾಗ ಎಲ್ಲದು ಕಣ್ಣಾಡಿಸಿಕೊಂಡು ಬಂದ್ರೆ ಮುಗಿಯುತ್ತೆ ಸರ್, ಬೇರೆ ಅದಕ್ಕೆ ಅಂತಾನೆ ಯಾವ ನಿರ್ವಹಣೆ ಇಲ್ಲ. ಈಗ ಅಡಿಕೆ ಗೊಬ್ಬರ ಹಾಕ್ಬೇಕಾದ್ರೆ ಬೇರೆ ಎಲ್ಲಾ ಇದಕ್ಕೂ ಬೆಳೆಗೂ ಗೊಬ್ಬರ ಹಾಕ್ಬಿಟ್ರೆ ಮುಗಿಯುತ್ತೆ. ಯಾವ್ಯಾವ ಬೆಳೆಗಳು ಯಶಸ್ವಿ ಇಳುವರಿ ತಮ್ಮ ಒಂದು ಸಹಜ ಕೃಷಿಯಲ್ಲಿ ಬರ್ತಾ ಇದೆ ಅಂತ? ಇಲ್ಲ ಸರ್, ಈಗ ಅಡಿಕೆ, ಬಾಳೆ, ಮೆಣಸು ಇವು ಮೂರನ್ನೇ ನಾವು ಕಂಡಿರೋದು. ಈಗ ಏಲಕ್ಕಿ, ಕಾಫಿ ಅವೆಲ್ಲ ಈ ವರ್ಷ ಮಾಡ್ತಾ ಇದ್ದೀವಿ ಸರ್. ಏಲಕ್ಕಿ ಅಂತಂದ್ರೆ ಈ ಮಂಗಗಳ ಕಾಟ ಅವೆಲ್ಲ ಇರುತ್ತೆ, ಯಾವ ತರ ನೀವು? ಇಲ್ಲ ಸರ್, ನಮಗೆ ಅದ್ರ ಬಗ್ಗೆ ಇನ್ನೂ ಅನುಭವ ಆಗಿಲ್ಲ. ನಾವು ಈಗ ಕೆಲವರು ಹೇಳ್ತಾರೆ 1 ವರ್ಷಕ್ಕೆ 1 ಕೆಜಿ ಬರ್ತದೆ ಹಂಗೆ ಅಂತ, ನಮಗೆ 1 ಕೆಜಿ ಅಲ್ಲ, 100 ಗ್ರಾಮ್ ಬಂದ್ರೆ ನಮಗೆ ಲಾಭನೇ. ಯಾಕಂದ್ರೆ ನಾವು ಅದಕ್ಕಾಗಿ ಪ್ರತ್ಯೇಕ ನಿರ್ವಹಣೆ ಏನು ಮಾಡ್ತಾ ಇಲ್ಲ ಸರ್. ಮುಂದಿನ ದಿನಗಳಲ್ಲಿ ಅಡಿಕೆಗೆ ಬೆಲೆ ಕಡಿಮೆ ಆಗಬಹುದು, ಆ ಒಂದು ನಿಟ್ಟಿನಲ್ಲಿ ಮುಂದಿನ ಒಂದು ಯೋಚನೆಗಳ ಬಗ್ಗೆ ತಾವೇನ್ ಅಂತೀರಾ? ಸರ್, ಈ ಅಡಿಕೆನೆ ನಾವು ಪೂರ್ಣ ಪ್ರಮಾಣದಲ್ಲಿ ಆದಾಯ ನಿರೀಕ್ಷೆ ಮಾಡೋದಕ್ಕಿಂತ ಈ ಸಮಗ್ರ ಬೆಳೆಯಲ್ಲಿ ಎಲ್ಲಾ ರೀತಿ ಬೆಳೆ ಬೆಳಕೊಂಡ್ರೆ ಅಡಿಕೆ ಹೋದ್ರೂ ಏನು ಚಿಂತೆ ಇಲ್ಲ ಸರ್, ರೈತರು ಆರಾಮಾಗಿ ಇದು ಮಾಡ್ಬೋದು ಸರ್. ಅಡಿಕೆ ಕನಿಷ್ಠ ಈಗ 6,000 ಇದೆ, ಲಾಸ್ಟ್ 2,000 ಬಂದ್ರೂ ಅನುಕೂಲನ ಆಗ್ತದೆ. ಕನಿಷ್ಠ 2,000 ಬರದೇ ಹೋದ್ರು ಬೇರೆ ಎಲ್ಲಾ ಬೆಳೆ ಬರೋದ್ರಿಂದ ಅನುಕೂಲನ ಆಗುತ್ತೆ ಸರ್. ಒಟ್ಟಲ್ಲಿ ತಾವು ಹೇಳೋದು ಮಿಶ್ರ ಬೇಸಾಯ ಪದ್ಧತಿನ ಅನುಸರಿಸಿದ್ರೆ ರೈತರು ಎಲ್ಲೂ ತೊಂದರೆ ಆಗಲ್ಲ ಅಂತ? ಆಗಲ್ಲ, ಆಗಲ್ಲ, ಸಮಗ್ರ ಕೃಷಿಯಿಂದ ಒಳ್ಳೆ ಅನುಕೂಲ ಆಗುತ್ತೆ ಸರ್. ಒಟ್ಟಲ್ಲಿ ಶೂನ್ಯ ಬಂಡವಾಳದಿಂದ ನಿರ್ವಹಣೆ ಮಾಡಬೇಕು. ಹೌದು ಸರ್, ಶೂನ್ಯ ಬಂಡವಾಳದಿಂದ ನಿರ್ವಹಣೆ ಮಾಡೋದು ಒಳ್ಳೇದು ಅನಿಸ್ತದೆ. ತಾವು ತೋಟದ ಜೊತೆಗೆ ಮತ್ತೆ ಬೇರೆ ಏನೇನು ಮಾಡ್ಕೊಂಡಿದ್ರು? ಸರ್, ನಾನು BA ಮತ್ತು LLB ಪದವಿ ಮಾಡ್ಕೊಂಡಿದ್ದೇನೆ. ಇದರಲ್ಲಿ ನಾನು ನನ್ನ ಒಂದು ಆದರ್ಶ ಏನು ಅಂತಂದ್ರೆ ಯಾರಿಗೂ ತಲೆ ಬಾಗಬಾರ್ದು ಅನ್ನೋದು ಒಂದು ಆದರ್ಶ ಇತ್ತು ನನಗೆ. ಆ ಕಾರಣಕ್ಕೆ ನಾನು SLC ಓದ್ಬೇಕಾದ್ರೆ ನಾನು ಇನ್ನೊಬ್ರು ಕೈ ಕೆಳಗೆ ಇಲ್ದೇನೆ ನನ್ನ ಕೆಳಗೆ 4 ಜನಕ್ಕೆ ಒಂದು ಉದ್ಯೋಗ ಕೊಡಬೇಕು ಅನ್ನೋದು ಒಂದು ಆದರ್ಶ ಇಟ್ಕೊಂಡಿದ್ದೆ. ಆ ನಿಟ್ಟಿನಲ್ಲಿ ನಾನು ಪೂರ್ಣ ಪ್ರಮಾಣದಲ್ಲಿ ಡಿಗ್ರಿ ಮುಗಿಸಿದ ನಂತರ PMEZP ಪ್ರಧಾನಮಂತ್ರಿ ಸೃಜನಶೀಲ ಉದ್ಯಮೆದಾರ ಅಂತ ಒಂದು ಯೋಜನೆ, ಆ ಯೋಜನೆ ಒಳಗೆ 25 ಲಕ್ಷ ಸಾಲಕ್ಕೆ ಅರ್ಜಿ ಹಾಕಿದ್ದೆ ಸರ್. ಈಗ ವಿಜಯ ಬ್ಯಾಂಕ್ ಅಂತಂದು ಇತ್ತು ಸರ್ ಹಿಂದೆ, ಅದೀಗ ಬ್ಯಾಂಕ್ ಆಫ್ ಬರೋಡಾ ಅಂತಂದಾಗಿದೆ. ಅವರು ನಮಗೆ 25 ಲಕ್ಷ ಸಾಲ ಕೊಟ್ಟರು ಸರ್. ಆ ಸಾಲದಲ್ಲಿ ನಾನು ಅಕ್ಕಿ ಗಿರಣಿಯನ್ನ ನಮ್ಮೂರಲ್ಲಿ ಮಾಡ್ಕೊಂಡಿದ್ದೇನೆ. ಈ ಅಕ್ಕಿ ಗಿರಣಿಯಿಂದ ಈ ಒಂದು 4-5 ಹಳ್ಳಿಗೆ ರೈತರಿಗೆ ಅನುಕೂಲ ಆಗುತ್ತೆ ಸರ್. ಈಗ ನಮ್ಮ ಈ ಭಾಗದಲ್ಲಿ ಆಹಾರ ಪದ್ಧತಿ ಯಾವ ರೀತಿ ಅಂತಂದ್ರೆ ಅಕ್ಕಿನೇ ಮುಖ್ಯವಾದ ಆಹಾರ ಪದ್ಧತಿ. ಈಗ ಬೆಳಿಗ್ಗೆ ರೊಟ್ಟಿ, ಮಧ್ಯಾಹ್ನ ಅನ್ನ, ರಾತ್ರಿನೂ ಅನ್ನ, ಈ 3 ಹೊತ್ತು ಅಕ್ಕಿನೇ ಆಶ್ರಯ ಮಾಡೋದ್ರಿಂದ ನಮಗೆ ಈಗ 5 ಹಳ್ಳಿಯಿಂದ ನಮಗೆ ಕನಿಷ್ಠ ಒಂದು 500 ಕ್ವಿಂಟಾಲ್ ಇದು ಸಿಗತ್ತೆ ಸರ್ ಹಲ್ಲಿಂಗ್. ಈ 500 ಕ್ವಿಂಟಾಲ್ ಹಲ್ಲಿಂಗ್ ಸಿಕ್ಕಿದ್ರಿಂದ ನಮಗೆ ಬ್ಯಾಂಕ್ ಅಲ್ಲಿ ಸಾಲ ಕಟ್ಕೊಳ್ಳೋದಕ್ಕೆ ಆಮೇಲೆ ಮಿಷನ್ ನಿರ್ವಹಣೆ ಮಾಡೋದಕ್ಕೆ ಇದಕ್ಕೆಲ್ಲ ಅನುಕೂಲ ಆಗುತ್ತೆ ಸರ್. ಅಂದ್ರೆ ಅಕ್ಕಪಕ್ಕದಳ್ಳಿಯವರು ನಿಮ್ಮ ಒಂದು ಇದಕ್ಕೆ ಬರ್ತಾರೆ? ಹಾ ಸರ್, ಎಲ್ಲ ರೈತರು ಬಂದು ಅಕ್ಕಿ ಮಾಡಿಸ್ಕೊಂಡು ಹೋಗ್ತಾರೆ. ಈಗ ಕೆಲವು ಕಡೆ ವರ್ಷಕ್ಕೆ ಒಂದೇ ಸರಿ ಅಕ್ಕಿ ಮಾಡಿಸೋ ಪದ್ಧತಿ ಇದೆ, ಆದ್ರೆ ಇಲ್ಲಿ ನಮ್ಮಲ್ಲಿ ಆ ರೀತಿ ಇಲ್ಲ ಸರ್. ಪ್ರತಿ ತಿಂಗಳು ಒಂದೊಂದು ಕ್ವಿಂಟಾಲ್ ತಗೊಂಡ್ ಮಾಡಿಸ್ಕೊಂಡು ಹೋಗ್ತಾರೆ. ಈಗ ಅವರಿಗೆ ಸಮಯ ಮತ್ತು ವೆಚ್ಚ ಅವ್ರಿಗೆ ಉಳಿತು, ಆಮೇಲೆ ನನಗೆ ಒಂದು ಉದ್ಯೋಗ ಅಂತಂದು ನನಗೂ ಆಗಿದೆ ಸರ್. ಈ ಕಾರಣಕ್ಕೆ ನನಗೆ ಬ್ಯಾಂಕ್ನವರು ಈ ಸರ್ಕಾರದಿಂದ 35% ಸಬ್ಸಿಡಿ ಮಂಜೂರಾಗಿತ್ತು. ನಾವು ಬ್ಯಾಂಕಿನ ಸಾಲವನ್ನು ಕ್ಲೀನ್ ಸಮಯಕ್ಕೆ ಸರಿಯಾಗಿ ಎಲ್ಲ ಕಟ್ಕೊಂಡು ಬಂದೇನೆ. ಇನ್ನು ಕನಿಷ್ಠ ಒಂದು ಲಕ್ಷ ಇದೆ ಅಷ್ಟೇ. ಈಗ ನಾನೆಲ್ಲ ಸಾಲನ ಮರುಪಾವತಿ ಮಾಡಿ ಒಳ್ಳೆ ರೀತಿಯಿಂದ ಇದು ಮಾಡ್ಕೊಳ್ಳೋಣ ಸರ್. ಈ ಒಂದು ನೀವು ರೈಸ್ ಮಿಲ್ ನಿರ್ವಹಣೆ ಅಂತಂದ್ರೆ ಯಾವ ತರ ಆದಾಯ ಬರುತ್ತೆ ಅಂತ ಹೇಳ್ತೀರಿ ಅಷ್ಟೆಲ್ಲ ಸಾಲ ಮರುಪ ಮಾಡಕ್ಕೆ? ಬ್ಯಾಂಕಿನ ಸಾಲಕ್ಕೆ ಒಂದು ತಿಂಗಳಿಗೆ 40,000 ರೂಪಾಯಿ ಇದು ಇದೆ ಸರ್ ಮಾಸಿಕ ಇದು ಕಂತು. ಆ ನಂತರ ಕರೆಂಟ್ ಬಿಲ್ ಒಂದು 15,000 ಬರುತ್ತೆ, ಆಮೇಲೆ ಡ್ರೈವರ್ಗೆ ಒಂದು 10,000 ಇದು ಬರುತ್ತೆ. ಒಂದು ತಿಂಗಳಿಗೆ ನಾವು ಕನಿಷ್ಠ ಒಂದು 500 ಕ್ವಿಂಟಾಲ್ ಇದನ್ನ ಮಾಡೋದ್ರಿಂದ ನಮಗೆ ಈ ಬ್ಯಾಂಕ್ ಸಾಲ ಕಟ್ಕೊಂಡು ಬೇರೆ ನಿರ್ವಹಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸರ್. ಒಟ್ಟಲ್ಲಿ ತಾವು ಮಾಡಿ ಬೇರೆಯವ್ರಿಗೂ ಕೂಡ ಕೆಲಸನ ಕೊಟ್ಟಿದ್ದೀರಿ? ಈ ತಕ್ಕ ಮಟ್ಟಿಗೆ ಬೇರೆ ಜನಕ್ಕೆ ಅನುಕೂಲ ಆಗಿದೆ ಸರ್. ಈಗ ಅವರಿಗೆ ಸಮಯ ಅನುಕೂಲ ಆಗಿದೆ, ಹತ್ತಿರ ಇರೋದ್ರಿಂದ ಅವರಿಗೆ ಸಾಗಾಣಿಕೆ ವೆಚ್ಚ ಆಮೇಲೆ ಸಮಯ ಎಲ್ಲ ಉಳಿದಿರೋದ್ರಿಂದ ಅವರಿಗೂ ಒಂದು ಇದಾಗಿದೆ, ನಮಗೂ ಅನುಕೂಲ ಆಗಿದೆ ಸರ್. ತಾವು ಭತ್ತ ಮಾಡದಲ್ಲೇ ಬೇರೆಯವರಿಗೆ ಇದು ಅನುಕೂಲ ಮಾಡಿಕೊಟ್ಟಿದ್ರಿ? ಹಾ ಸರ್, ಹಾ ಸರ್, ಬೇರೆಯವ್ರಿಗೆ ಅನುಕೂಲ ಆಗಿದೆ. ಜೊತೆಗೆ ತಾವು ಡೈರಿ ಕೂಡ ಅಂತ ಹೇಳಿದ್ರಿ, ಆ ಡೈರಿ ಅನುಭವದ ಬಗ್ಗೆ ಹೇಳೋದಾದ್ರೆ ಸರ್. ಈಗ ನಂದು ಡಿಗ್ರಿ ಆದ ನಂತರ ನಾನು ಮೊದಲು ಆರಂಭ ಮಾಡಿದ್ದೆ ಹಾಲಿನ ಡೈರಿ. ಯಾವ ರೀತಿ ಅಂತ ಅಂದ್ರೆ, ಈಗ ಮೊದಲು ನಂದಿನಿ ಡೈರಿ ಇತ್ತಲ್ಲ ಸರ್, ನಂದಿನಿ ಡೈರಿ ಪ್ರತಿ ಹಳ್ಳಿಗೆ ಇರಲಿಲ್ಲ ಸರ್. ಈಗ 16 ಹಳ್ಳಿಗೆ ಒಂದೊಂದ್ ಕಡೆ ಕೇಂದ್ರ ಕೊಡ್ತಾ ಇದ್ರು. ಆ ಕಾಲಕ್ಕೆ ಕೃಷ್ಣ ಡೈರಿ ಅವರು ಕಿರುವತ್ತಿ ಆ ಕಡೆಯಿಂದ ಒಂದು ಖಾಸಗಿ ಡೈರಿ ಬಂದಿತ್ತು ಸರ್. ಆ ಖಾಸಗಿ ಡೈರಿ ಅವರು ಏನ್ ಮಾಡಿದ್ರು ಅಂದ್ರೆ ಪ್ರತಿ ಹಳ್ಳಿಗೂ ಪಾಯಿಂಟ್ ಕೊಟ್ರು. ಆ ಪಾಯಿಂಟ್ ಕಡೆಯಿಂದ ನಾವು ಹಾಲನ್ನ ಸಂಗ್ರಹ ಮಾಡಿ ಮೇನ್ ಡೈರಿ ಹಿರೇಕೆರೆಗೆ ಸಪ್ಲೈ ಮಾಡ್ತಾ ಇದ್ದೆ ಸರ್. ಈ ಇದರಲ್ಲಿ ನನಗೆ ಹಾಲಿನ ವ್ಯವಹಾರದಲ್ಲಿ ಕನಿಷ್ಠ ಒಂದು 25 ವರ್ಷದ ಅನುಭವ ಇದೆ ಸರ್. ಅನುಭವ ಯಾವ ತರ ತಗೊಂಡ್ರೆ ಅಂತ? ಇಲ್ಲ ಸರ್, ಇದು ಮೊದಲು ಏನಾಯ್ತು ಅಂತಂದ್ರೆ ಸಾಗಾಣಿಕಾ ವೆಚ್ಚ ಹೆಚ್ಚು ಬರೋದ್ರಿಂದ ಈ ಹಾಲಿನ ಡೈರಿಯವರು ನೀವು ಎಲ್ಲಿಂದ ಆದ್ರೂ ತರ್ರಿ, ನಮಗೆ ಈ ಶೀತಲೀಕರಣ ಘಟಕಕ್ಕೆ ಈ ಇಷ್ಟು ಹಾಲು ಮುಟ್ಟಿಸಿದ್ರೆ ನಾವು ನಿಮಗೆ ಸಾಗಾಣಿಕಾ ವೆಚ್ಚ ಇಷ್ಟು ಕೊಡ್ತೀವಿ ಅಂತಂದು ಹೇಳಿದ್ರೆ ಸರ್. ಆ ಕಾರಣಕ್ಕೆ ನಾವು ಎಲ್ಲೆಲ್ಲಿ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಹಾಲು ಸಂಗ್ರಹ ಮಾಡೋದ್ರಿಂದ ಹಾಲಿನ ಸಂಗ್ರಹ ಹೆಚ್ಚಾಯ್ತು, ನಮಗೆ ಬಾಡಿಗೆ ಅನುಕೂಲ ಆಯ್ತು ಸರ್. ಆ ಕಾರಣಕ್ಕೆ ಒಳ್ಳೆ ರೀತಿಯಿಂದ ನಾವು ಹೆಸರನ್ನು ಗಳಿಸಿದೆ. ಆ ನಂತರ ಪ್ರತಿ ಹಳ್ಳಿಗೂ ನನ್ನನ್ನ ನಂಬ್ಕೊಂಡು ಸುಮಾರು ಜನ ಹಸು ಸಾಕಾಣಿಕೆಯನ್ನು ಮಾಡಿದ್ರೆ ಸರ್. ಆ ನಂತರ ಹಾಲು ಹೆಚ್ಚಾದ ನಂತರ ಈಗ ನಂದಿನಿ ಡೇರಿಯವರು ಅವರು ವಿಸ್ತರಣೆ ಮಾಡಿದ್ರು, ಪ್ರತಿ ಹಳ್ಳಿಗೂ ಪಾಯಿಂಟ್ ಕೊಟ್ಟು ಹಾಲು ಸಂಗ್ರಹ ಮಾಡೋದಕ್ಕೆ ಚಾಲು ಮಾಡಿದ್ರೆ ಸರ್. ಆ ನಂತರ ನಾವು ಆ ಇದನ್ನ ಸಂಗ್ರಹ ಮಾಡೋದನ್ನ ನಿಲ್ಲಿಸಿದೆ. ಈಗ ನಮ್ಮೂರದ್ದು ಮಾತ್ರ ನಾವು ಹಾಲು ತಗೊಳ್ತಾ ಇದ್ದೀವಿ. ಇಲ್ಲ ಸರ್, ನಮ್ಮ ಖಾಸಗಿ ಡೈರಿಯವರು ಹಾಲು ಸಂಗ್ರಹ ಹೆಚ್ಚು ಮಾಡಿರೋದಕ್ಕೆ ಮಾಡಿದ್ರು, ಸನ್ಮಾನ ಮಾಡಿದ್ರು. ಈಗ ಏನಾಗಿದೆ ಅಂತಂದ್ರೆ ಈಗ ಹಲವಾರು ಖಾಸಗಿ ಡೈರಿ ಬಂದಿರೋದ್ರಿಂದ ಈಗ ಏನಾಗಿದೆ ಅಂದ್ರೆ ಸರ್, ಹಿಂದೆ ಈ ಹಾಲು ಅನ್ನೋದು ಏನಿತ್ತು ಕೆಲವು ಕೇಂದ್ರದಲ್ಲಿ ಮಾತ್ರ ಇತ್ತು ಸರ್. 16 ಹಳ್ಳಿ ಒಂದೊಂದು ಕೇಂದ್ರ ಮಾಡ್ಕಟ್ಟಿದ್ರು. ಅವಾಗ ಏನಾಯ್ತು ಅಂದ್ರೆ ಹಾಲು 22 ರೂಪಾಯಿ ದರ ಇತ್ತು ಸರ್ ಪ್ಯಾಕೆಟ್ ದರ. 18 ರೂಪಾಯಿ ಈ ಸೊಸೈಟಿಗೆ ಇವ್ರು ಕೊಡ್ತಾ ಇದ್ರೆ ಸರ್ ಡೈರಿಯಿಂದ. ಅವಾಗ ಈ ರೈತರು ಈ 18 ರೂಪಾಯಿಗೆ ಹಾಲು ಹಾಕೋದ್ರಿಂದ ನಮಗೆ ನಷ್ಟ ಆಗ್ತದೆ ಅಂತ ಹೇಳಿದ್ರು. ಅವಾಗ 2 ರೂಪಾಯಿ ಸಹಾಯಧನ ರೈತರಿಗೆ ಮುಟ್ಟಿಸ್ತೀವಿ ಅಂತ ಅಂದು ಆರಂಭ ಮಾಡಿದ್ರೆ ಸರ್ ಸಹಾಯಧನ. ಅವಾಗ ಏನಾಯ್ತು ಅಂದರೆ ರೈತರಿಗೆ 20 ರೂಪಾಯಿ ಮುಟ್ಟೋದು, ಈ ಯೂನಿಯನ್ ನಿಂದ 22 ರೂಪಾಯಿದಂಗೆ ಪ್ಯಾಕೆಟ್ ರೇಟ್ ಮಾಡಿ ಮುಂದುವರಿತಾ ಇತ್ತು ಸರ್. ಈ ಸಹಾಯಧನ ಅನ್ನೋದು ಮುಂದೆ 2 ರೂಪಾಯಿ ಇದ್ದದನ್ನ 4 ರೂಪಾಯಿ ಮಾಡಿದ್ರೆ ಸರ್. ಅವಾಗ ಏನಾಯ್ತು ಅಂತಂದ್ರೆ ಈಗ ಹಾಲಿನ ಸಹಾಯಧನ ಸರ್ಕಾರ ಕೊಡ್ತಾ ಇತ್ತು ಸರ್, ಹಾಲಿನ ದರನ ಸೊಸೈಟಿಯವ್ರು ಕೊಡ್ತಾ ಇದ್ರು. ಈಗ ಒಬ್ರಿಗೊಬ್ರಿಗೂ ಲಿಂಕೇ ಇರಲಿಲ್ಲ ಸರ್. ಈಗ ಆ ಕಾರಣಕ್ಕೆ ಈ ಹಿಂದೆ ಏನಿತ್ತು ಅಂದ್ರೆ ಹಾಲಿನ ದರ ಕಡಿಮೆ ಇತ್ತು, ಅವಾಗ ಏನೋ ಒಂದ್ ರೀತಿ ಆಗ್ತಾ ಇತ್ತು ಸರ್. ಇವಾಗ ಪ್ಯಾಕೆಟ್ ರೇಟ್ 42-45 ರೂಪಾಯಿ ಇದೆ ಸರ್. ಆದ್ರೆ ರೈತರಿಂದ ಹಾಲು ಸಂಗ್ರಹ ಮಾಡೋದು ಬರೀ 29.75 ರೂಪಾಯಿ ಇದೆ ಸರ್. ಈ 30 ರೂಪಾಯಿ ಸರಾಸರಿ ಒಂದು 30 ರೂಪಾಯಿ ಹಿಡ್ಕೊಂಡ್ರು, ಈ 30 ರೂಪಾಯಿಗೂ 42 ರೂಪಾಯಿಗೂ 12 ರೂಪಾಯಿ ವ್ಯತ್ಯಾಸ ಬರುತ್ತೆ ಸರ್. ಹಿಂದೆ ಸಹಾಯಧನ ಹುಟ್ಕೊಂಡಿದ್ದು ಯಾಕೆ ಅಂತ ಅಂದ್ರೆ ನಿರ್ವಹಣೆ, ಈಗ ಮಂಡಳಿಗೆ ನಿರ್ವಹಣೆ ಇತ್ತಲ್ಲ ಮಂಡಳಿ ನಿರ್ವಹಣೆ ವೆಚ್ಚ ಹೆಚ್ಚಾಗಿರೋದ್ರಿಂದ ಹಾಲಿನ ದರನ ರೈತರಿಗೆ ಹೆಚ್ಚು ಕೊಡಕ್ ಆಗಲ್ಲ ಅಂತಂದು ಅವರು ಸುಮ್ಮನಾಗಿರೋ ಕಾರಣಕ್ಕೆ ಸರ್ಕಾರ ಸಹಾಯಧನ ಕೊಡೋದಕ್ಕೆ ಆರಂಭ ಮಾಡಿತು. ಆದ್ರೆ ಈಗ ಸರ್ಕಾರ ಸಹಾಯಧನ ಕೊಡದೆ ಹೋದ್ರು ಮಿಲ್ಕ್ ಯೂನಿಯನ್ ಇದೆಯಲ್ಲ ಸರ್, ಅವರು ನೇರವಾಗಿ ಸ್ಪರ್ಧೆ ಮಾಡ್ಬೋದು ಸರ್. ಯಾಕೆ ಅಂತಂದ್ರೆ ಈಗ ಖಾಸಗಿ ಡೈರಿ ಬಹಳಷ್ಟು ಇದಾವೆ. ಇವತ್ತು ಉತ್ತಮ ಗುಣಮಟ್ಟದ ಹಾಲಿಗೆ 45 ರೂಪಾಯಿ ಕೊಡ್ತಾ ಇದ್ರು ಸರ್ ದೊಡ್ಡ ಡೈರಿಯವರು. ಅದೇ ರೀತಿ ನಂದಿನಿಯರು ಮಾಡಬಹುದಿತ್ತು ಸರ್. ಬಟ್ ಈಗೆಲ್ಲ ಹಾಲನೇ ಜಾಸ್ತಿ ತಗೋಬೇಡ್ರಿ ಅಂತ ಕೇಳ್ಪಟ್ರಿ. ಈ ಹಿಂದೆ ಏನಾಯ್ತಂದ್ರೆ ಇಡೀ ಭಾರತಕ್ಕೆ ಕರ್ನಾಟಕ ಮತ್ತು ಗುಜರಾತ್ ಎರಡೇ ರಾಜ್ಯಗಳು ಹಾಲಿನ ನಿರ್ವಹಣೆ ಪೂರೈಕೆ ಮಾಡ್ತಾ ಇದ್ವು ಅಂತ ತಿಳ್ಕೊಂಡೇನ್ ಸರ್. ಈಗ ಏನಾಗಿದೆ ಅಂದ್ರೆ ಎಲ್ಲಾ ರಾಜ್ಯದಲ್ಲೂ ಎಲ್ಲಾ ರೈತರು ಹೈನುಗಾರಿಕೆ ನಿಂತಾರೆ. ಈಗ ನಮ್ ಬೇಡಿಕೆನ ಇವರು ತಗೊಂಡು ಇದು ಮಾಡ್ಬೇಕಿತ್ತ ಸರ್. ಈಗ ಪೂರೈಕೆ ಹೆಚ್ಚಾಗಿದೆ, ಬೇಡಿಕೆ ಇಲ್ಲದೆ ಇರೋದಕ್ಕೆ ಈಗ ರೈತರಿಗೆ ಅನ್ಯಾಯ ಆಗ್ತದೆ ಸರ್. ಉತ್ತರ ಹೇಗೆ ಹೇಳಬೇಕು ಅಂದ್ರೆ ತಾವು ಯಾವ ರೀತಿ ಇದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಿ? ನೇರವಾಗಿ ಸೊಸೈಟಿಯವರು ಈ ಖಾಸಗಿ ಡೈರಿಯವರ ತರ ಗುಣಮಟ್ಟಕ್ಕೆ ತಕ್ಕಂತೆ ಹಾಲಿನ ದರನ ನಿರ್ಧಾರ ಮಾಡಿ ನೇರವಾಗಿ ಖರೀದಿ ಮಾಡಬಹುದು ಸರ್. ಯಾಕೆ ಅಂತಂದ್ರೆ 10-12 ರೂಪಾಯಿ ಒಂದು ಲೀಟರ್ ವ್ಯತ್ಯಾಸದ ಹಣ ಇದೆ ಸರ್. ಇಷ್ಟೊಂದು ಇರ್ಬೇಕಾದ್ರೆ ಆಶಯ ಮಾಡೋದು ತಪ್ಪಾಗುತ್ತೆ ಸರ್. ಒಟ್ಟಲ್ಲಿ ಇರ್ತಕ್ಕಂತ ಬೆಲೆನೆ ಕೊಟ್ಟು ಅದನ್ನ ಮುಂದುವರ್ಸಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಸರ್. ಈಗ 29 ರೂಪಾಯಿ 75 ಪೈಸೆ ಇದೆ ಅಲ್ಲ ಸರ್, 3-5 ಪ್ಯಾಂಟು 8-5 ಸೆನಪು. ಈ ಹಾಲನ್ನ ಈ ರೇಟಿಗೆ ಕೊಟ್ರೆ ರೈತರಿಗೆ ಬಹಳ ಅನ್ಯಾಯ ಆಗುತ್ತೆ ಸರ್. ಈಗ ಒಂದು ಹೊರೆ ಹುಲ್ಲಿಗೆ 200 ಚಿಲ್ಲರೆ ಇದೆ ಸರ್ ದರ. ಆಮೇಲೆ ಕನಿಷ್ಠ ಈಗ ಈ ಬಹಳಷ್ಟು ಜನ ರೈತರು ವೃತ್ತಿ ಪ್ರವೃತ್ತಿ ಅಂತಂದು ವೃತ್ತಿಯಾಗಿ ವ್ಯವಸಾಯ ಮಾಡ್ತಾರೆ, ಪ್ರವೃತ್ತಿಯಾಗಿ ಹೈನುಗಾರಿಕೆ ಮಾಡ್ತಾರೆ. ಆ ಪ್ರವೃತ್ತಿಯಾಗಿ ಹೈನುಗಾರಿಕೆ ಮಾಡೋದನ್ನ ಅವರು ಇದನ್ನ ಪರಿಶೀಲನೆ ಮಾಡಿದ್ರೆ ಬಹಳಷ್ಟು ಅನ್ಯಾಯ ಆಗುತ್ತೆ ಸರ್. ಯಾಕೆ ಅಂತಂದ್ರೆ 30 ರೂಪಾಯಿ ಹಾಲು ಕೊಟ್ರೆ ಯಾವ ಕಾರಣಕ್ಕೂ ಅವ್ರಿಗೆ ಲಾಭ ಆಗಲ್ಲ. 1 ಕ್ವಿಂಟಾಲ್ ಪಶು ಆಹಾರಕ್ಕೆ 2600 ರೂಪಾಯಿನ ಇದೆ ಸರ್. 2600 ರೂಪಾಯಿ ಅಂತಂದ್ರೆ ಕನಿಷ್ಠ ಒಂದು 3 ಲೀಟರ್ ಹಾಲು ಕರೆಯಂತವನ್ನು ಮಾತ್ರ ನಮ್ಮ ರೈತರು ಇಟ್ಕೊಂಡಿದ್ದಾರೆ. ಈಗ ದೊಡ್ಡ ದೊಡ್ಡ ಡೈರಿಯವರು 16 ಲೀಟರ್ ಹಾಲು ಕರೆಯೋ ಇಟ್ಕೊಂಡಿರ್ತಾರೆ. ಅವರು ಕರೆಕ್ಟ್ ಆಗಿ ಅದನ್ನ ಇದು ಮಾಡ್ತಾರೆ ನಿರ್ವಹಣೆ, ಇಂತಿಷ್ಟೇ ಫುಡ್ ಹಾಕೋಕು, ಇಂತಿಷ್ಟೇ ಹಾಲು ಕೊಡ್ತೈತಿ ಅಂತ. ಆದ್ರೆ ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ ಹೊರಗಟ್ಲೆ ಹುಲ್ಲು ಹಾಕ್ತಾರೆ, ಆಮೇಲೆ ಫುಡ್ ಗಿಡ್ಡು ಅವ್ರಿಗೆ ಏನು ಗೊತ್ತಿರಲ್ಲ. ಯಾವ 1 ಲೀಟರ್ ಹಾಲಿಗೆ ಎಷ್ಟು ಫುಡ್ ಹಾಕ್ಬೇಕು ಅನ್ನೋದೇ ಗೊತ್ತಿರಲ್ಲ ಸರ್. ಕನಿಷ್ಠ 3 ಲೀಟರ್ ಹಾಲು ಕರೆಯಂತವಕ್ಕು ಸಾಕಷ್ಟು ಫುಡ್ ಹಾಕ್ತಾರೆ, ಸಾಕಷ್ಟು ಹುಲ್ಲನ್ನು ಹಾಕ್ತಾರೆ. ಅದನ್ನ ವೆಚ್ಚ ಅವರು ಒಂಚೂರು ಪರಿಶೀಲನೆ ಮಾಡಿದ್ರೆ ಹೈನುಗಾರಿಕೆ ದಂಡನೇ ಸರ್. ತಾವು ಹೇಳೋ ಪ್ರಕಾರವಾಗಿ ಎಷ್ಟು ರೈತರಿಗೆ ಬೆಲೆ ನಿರ್ಧಾರ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಿ? ಕನಿಷ್ಠ ಸರ್ 50 ರೂಪಾಯಿ ನೇರವಾಗಿ ರೈತರಿಗೆ ಕೊಡ್ಬೇಕು ಸರ್. ಈಗ ಸಹಾಯಧನ ಅಂತ ಅನ್ನೊಂದಾಗ್ಲಿ ಅದನ್ನ ಮಾಡೋದಕ್ಕಿಂತ ನೇರವಾಗಿ 50 ರೂಪಾಯಿ ಹಾಲಿನ ದರ ನಿರ್ಣಯ ಆಗ್ಬೇಕು ಸರ್. ಆ ರೀತಿ ಆದ್ರೆ ಮಾತ್ರ ರೈತರಿಗೆ ಒಂಚೂರು ಅನುಕೂಲ ಆಗುತ್ತೆ ಸರ್. ಕಾರ್ಯಕ್ರಮ ಕೇಳ್ತಕ್ಕಂಥವ್ರಿಗೆ ರೈತರಿಗೆ ತಮ್ಮ ಒಂದು ಅನುಭವದ ಬಗ್ಗೆ ಏನ್ ಹೇಳ್ತೀರಿ ತಾವು? ಬೇರೆ ರೈತರು ಯಾವ ರೀತಿ ಮಾಡಬೇಕು ಅಂತ ಹೇಳೋದು? ಸಹಜ ಕೃಷಿ ಮಾಡೋದಕ್ಕೆ ನಾನು ಹೆಚ್ಚಿನ ಇದು ಆದ್ಯತೆ ಕೊಡ್ತೇನೆ ಸರ್. ಇದರಲ್ಲಿ ಆದಾಯ ದೊಡ್ಡ ಮಟ್ಟಕ್ಕೆ ನಾವು ನಿರೀಕ್ಷೆ ಮಾಡದೆ ಹೋದ್ರೆ ವೆಚ್ಚ ಕಡಿಮೆ ಆಗೋದ್ರಿಂದ ಲಾಭದಾಯಕ ಇರುತ್ತದೆ ಅಂತ ಸಮಗ್ರ ಕೃಷಿ. ಈ ಅಭಿಪ್ರಾಯ ನಾನು ಹೇಳಕ್ ಇಷ್ಟಪಡ್ತೇನೆ. ಒಳ್ಳೇದು ಮಲ್ಲಿಕಾರ್ಜುನ್ ಅವರೇ, ತಮ್ಮ ಒಂದು ಸಹಜ ಕೃಷಿ ಕುರಿತು ನಮ್ಮೊಂದಿಗೆ ಸಾಕಷ್ಟು ಮಾಹಿತಿ ಹಂಚಿಕೊಂಡಿರಿ. ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಂಧವರೇ, ಇದುವರೆಗೂ ಶಿಕಾರಿಪುರ ತಾಲೂಕು ಹುಣಸೇಕಟ್ಟೆ ಗ್ರಾಮದ ರೈತ ಹಾಗೂ ಉದ್ಯಮಿಯಾದ ಮಲ್ಲಿಕಾರ್ಜುನ್ ಎಚ್ ಅವರ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಎಚ್ಎಂ ಮಹೇಶ್. ಈಗ ಚಿತ್ರದುರ್ಗ ಜಿಲ್ಲೆ ಸಿದ್ದಾಪುರದ ಶ್ರೀಮತಿ ಶಾರದಮ್ಮ ಮತ್ತು ತಂಡದವರಿಂದ ಅಕ್ಕಿ ತೊಳೆಸೋ ಪದ. ಕೆ ಕೊಟ್ಟಾಕ ಕಲ್ಲಾಳ ಕೊಡಿರಮ್ಮ ಕಲ್ಯಾಣ ನಮ್ಮ ಮನೆಯಾಗೆ ಸುವೆ ಬಾಸುವೆ ಸುವೆ ಬಾಕೆ ಕೊಟ್ಟಾಕ ಕಲ್ಲಾಳ ಕೊಡಿರಮ್ಮ ಕಲ್ಯಾಣ ನಮ್ಮ ಮನೆಯಾಗೆ ಸುವಾಸುವೆ ಸುವಾಣ ನಮ್ಮ ಮನೆಯಾಗೆ ಸುವೆ ಬಾಸುವೆ ಸುವೆ ಕಲ್ಯಾಣ ನಮ್ಮ ಮನೆಯಾಗೆ ಸುವಾ ಬಾಸುವೆ ಸುವಾ ಕಲ್ಯಾಣ ನಮ್ಮ ಮನೆಯಾಗೆ ಸುಂದರೆ ಕಲ್ಯಾಣ ನಮ್ಮ ಮನೆಯಾಗೆ ಸುವೆ ಬಾಸುವೆ ಸುವೆ ಕಲ್ಯಾಣ ನಮ್ಮ ಮನೆಯಾಗೆ ಸುವಾ ಸೋಬೋನದು ಮನೆಗೆ ನಾವು ಹೋಗನು ಬನ್ನಿ ನಲ್ಲಿ ಗಂಗಮ್ಮ ಗೋ ರಾಮ ಸುವೆ ಬಾಸುವೆ ಸುವೆ ಬಾಳೆ ಅಲ್ಲ ಹೋಗನು ಬನ್ನೆ ನಲ್ಲಿ ಗಂಗಮ್ಮ ಗೋ ರಾಮ ಸುವೆ ಸುವೆ ಗಂಗಮ್ಮ ಗೋ ರಾಮ ಸುವೆ ಬಾಸುವೆ ಸುವೆ ನಲ್ಲಿ ಗಂಗಮ್ಮ ಗೋ ರಾಮ ಸುವೆ ಸುವೆ ಗಂಗಮ್ಮ ಗೌರಮ್ಮನ ವೈದಾಳ ಕಲ್ಯಾಣದು ಮನೆಗೆ ನಾಡದೇವೆ ಸುವೆ ಬಾಸುವೆ ಸುವೆ ಗಂಗಮ್ಮ ಗೌರಮ್ಮನ ವೈದಾಳ ಕಲ್ಯಾಣದ ಮನೆಗೆ ನಾಡದೇವೆ ಸುವೆ ಸುವೆ ಕಲ್ಯಾಣದ ಮನೆಗೆ ನಾಡದೇವೆ ಸುವೆ ಬಾಸುವೆ ಸುವೆ ಕಲ್ಯಾಣದ ಮನೆಗೆ ನಾಡದೇವೆ ಸುವೆ ಸುವೆ ಸುವನದ ಮನೆಗೆ ನಾವು ಹೋಗನ ಬನ್ನಿ ಮಾರಿ ಗಂಗಮ್ಮ ಗೋ ರಾಮ ಸುವೆ ಬಾಸುವೆ ಸುವೆ ಸುವನದ ಮನೆಗೆ ನಾವು ಹೋಗನ ಬನ್ನಿ ಮಾರಿ ಗಂಗಮ್ಮ ಗೋ ರಾಮ ಸುವೆ ಬಾಸುವೆ ಸುವೆ ಮಾರಿ ಗಂಗಮ್ಮ ಗೋ ರಾಮ ಸುವೆ ಬಾಸುವೆ ಸುವೆ ಮಾರಿ ಗಂಗಮ್ಮ ಗೋ ರಾಮ ಸುವೆ ಬಾಸುವೆ ಸುವೆ ಮಾರೇನೆ ಗಂಗಮ್ಮ ಗೌರಮ್ಮನ ವೈದಾಳ ಸ್ವಭಾನದು ಮನೆಗೆ ನಾಡದೇವೆ ಸುವೆ ಬಾಸುವೆ ಸುವೆ ಗಂಗಮ್ಮ ಗೌರಮ್ಮನ ವೈದಾಳ ಸ್ವಭಾನದ ಮನೆಗೆ ನಾಡದೇವೆ ಸುವೆ ಬಾಸುವೆ ಸುವೆ ಸೌಭಾಗ್ಯ ತುಂಬಮ್ಮ ಕಣಸಾವ ಕಂಬ ಮೇಲೆರಡೆ ಬಾರಾಗೇನೆ ಸುವೆ ಬಾಸುವೆ ಸುವೆ ಬಾರಾಗೆ ತುಂಬಮ್ಮ ಕಣಸಾವ ಕಂಬದ ಮೇಲೆರಡೆ ಬಾರಾಗೇನೆ ಸುವೆ ಬಾಸುವೆ ಸುವೆ ಕಂಬದ ಮೇಲೆರಡೆ ಆರಾಗೇನೆ ಸುವೆ ಬಾಸುವೆ ಸುವೆ ಕಂಬದ ಮೇಲೆರಡೆ ಆರಾಗೇನೆ ಸುವೆ ಬಾಸುವೆ ಸುವೆ ಕಂಬದ ಮೇಲೆರಡೆ ಆರಾಗೇನೆ ಕುಂತ ಗಂಡ ಸೋಬಾನದ ನೋಡಿಯ ನೋಡೋದಾವೆ ಸುವೆ ಬಾಸುವೆ ಸುವೆ ಕಂಬದ ಮೇಲೆರಡೆ ಆರಾಗೇನೆ ಕುಂತ ಗಂಡ ಸೋಬಾನದ ನೋಡಿಯ ನೋಡೋದಾವೆ ಸುವೆ ಬಾಸುವೆ ಸುವಾನದ ನೋಡಿಯ ನೋಡೋದಾವೆ ಸುವೆ ಬಾಸುವೆ ಸುವೆ ಸೋಬಾನದ ನೋಡಿಯ ನೋಡೋದಾವೆ ಸುವೆ ಬಾಸುವೆ ಸುವೆ ಎದುರಾಗಿ ತೋಡಮ್ಮ ಕಣಸಾವ ಗ್ವಾಡೆ ಮೇಲೆರಡೆ ಬಾಸವ ಅಣ್ಣ ಸುವೆ ಬಾಸುವೆ ಸುವೆ ಎದುರಾಗೆ ಓಡಮ್ಮ ಕಣಸಾವ ಗ್ವಾಡೆ ಮೇಲೆರಡೆ ಬಾಸವ ಅಣ್ಣ ಸುವೆ ಬಾಸುವೆ ಸುವೆ ಗ್ವಾಡೆ ಮೇಲೆರಡೆ ಬಾಸವ ಅಣ್ಣ ಸುವೆ ಬಾಸುವೆ ಸುವೆ ಗ್ವಾಡೆ ಮೇಲೆರಡೆ ಬಾಸವ ಅಣ್ಣ ಸುವೆ ಬಾಸುವೆ ಸುವೆ ಗ್ವಾಡೆ ಮೇಲೆರಡೆ ಬಸವಣ್ಣ ಕುಂತ ಗಂಡ ಸಮರಂಗದ ನುಡಿಯ ನೋಡೋದಾವೆ ಸುವೆ ಬಾಸುವೆ ಸುವೆ ಮೇಲೆರಡೆ ಬಸವಣ್ಣ ಕುಂತ ಗಂಡ ಸಮರಂಗದ ನುಡಿಯ ನೋಡೋದಾವೆ ಸುವೆ ಬಾಸುವೆ ಸುವೆ ಸಮರಂಗದ ನುಡಿಯ ನೋಡೋದಾವೆ ಸುವೆ ಬಾಸುವೆ ಸುವೆ ಸಮರಂಗದ ನುಡಿಯ ನೋಡೋದಾವೆ ಸೋವ ಬಸುವೆ ಸೋವ ಇಡಿರಮ್ಮ ಹಂದಕೋ ಮಾರಾಗ ಗಂಗಮ್ಮ ರಡದ ಮಗನಿಗೆ ಸೋವೆ ಬಸುವೆ ಸೋವೆ ಇಡಿರಮ್ಮ ಅಂದವಳ ಕೋಮಾರಾಗ ಗಂಗಮ್ಮ ರಡದ ಮಗನಿಗೆ ಸೋವ ಬಸುವೆ ಸೋವ ಗಂಗಮ್ಮ ರಡದ ಮಗನಿಗೆ ಸೋವೆ ಬಸುವೆ ಸೋವೆ ಗಂಗಮ್ಮ ರಡದ ಮಗನಿಗೆ ಸೋವ ಬಸುವೆ ಸೋವ ಗಂಗಮ್ಮ ರಡದ ಮಗನೇ ಗಣಪತಿ ಗಂಡವ ನಿಡಿರೆ ಶೋಭದೆಯಿಂದ ಸೋವೆ ಬಸುವೆ ಸೋವೆ ರಡದ ಮಗನೇ ಗಣಪತಿಗೆ ಗೋಂದವ ನಿಡಿರೆ ಶೋಭದೆಯಿಂದ ಸೋವ ಬಸುವೆ ಸೋವ ಗಂಡವ ನಿಡಿರೆ ಶೋಭದೆಯಿಂದ ಸೋವೆ ಬಸುವೆ ಸೋವ ಗಂಡವ ನಿಡಿರೆ ಶೋಭದೆಯಿಂದ ಸೋವ ಬಸುವೆ ಸೋವ ರಮ್ಮ ಏರ ಕೋಮಾರಾಗ ಏರಮ್ಮ ರಡದ ಮಗನಿಗೆ ಸುವೆ ಸುವೆ ರಮ್ಮ ಏರ ಕೋಮಾರಾಗ ಏರಮ್ಮ ರಡದ ಮಗನಿಗೆ ಸೋವ ಬಸುವೆ ಸೋವ ಗೌರಮ್ಮ ರಡದ ಮಗನಿಗೆ ಸುವೆ ಬಸುವೆ ಸುವೆ ಗೌರಮ್ಮ ರಡದ ಮಗನಿಗೆ ಸೋವ ಬಸುವೆ ಸೋವ ಮಾರಡದ ಮಗನೇ ಗಣಪತಿ ಎಡಿರೆ ಶೋಭದೆಯಿಂದ ಸುವೆ ಬಸುವೆ ಸುವೆ ಮಾರಡದ ಮಗನೇ ಗಣಪತಿಗೆ ಬೊತ್ತೆ ನೆಡಿರೆ ಶೋಭದೆಯಿಂದ ಸೋವ ಬಸುವೆ ಸೋವ ಎಡಿರೆ ಶೋಭದೆಯಿಂದ ಸುವೆ ಬಸುವೆ ಸುವೆ ಬೊತ್ತೆ ನೆಡಿರೆ ಶೋಭದೆಯಿಂದ ಸೋವ ಬಸುವೆ ಸೋವ ಕೊಲ್ಲೊಳ್ಳಿಗೆ ಗೀರು ಗಂಧ ನೆಟ್ಟು ಬಾದ ಮುತ್ತೈದರು ನ ಕರು ಸಣ್ಣ ಸುವೆ ಬಸುವೆ ಸುವೆ ಕೊಲ್ಲೊಳ್ಳಿಗೆ ಗೇರು ಗಂಧ ನಚ್ಚೆ ಬೋದ ಬಾಳೆ ಅಣ್ಣ ಸೊಲದೇಟೆ ಸೋವ ಬಸುವೆ ಸೋವ ಬೋದ ಬಾಳೆ ಅಣ್ಣ ಸೊಲದೇಟೆ ಸೋವೆ ಬಸುವೆ ಸೋವೆ ಬೋದ ಬಾಳೆ ಅಣ್ಣ ಸೊಲದೇಟೆ ಸೋವ ಬಸುವೆ ಸೋವ ಬಾಳೆ ಅಣ್ಣ ಸೊಲದೇಟೆ ಸಿಂಕೇರಿ ಆದ ಮುತ್ತೈದರು ನ ಕರು ಸಣ್ಣ ಸುವೆ ಬಸುವೆ ಸುವೆ ಬಾಳೆ ಅಣ್ಣ ಸೊಲದೇಟೆ ಸಿಂಕೇರಿ ಆದ ಮುತ್ತೈದರು ನ ಕರು ಸಣ್ಣ ಸೋವ ಬಸುವೆ ಸೋವ ಮುತ್ತೈದರು ನ ಕರು ಸಣ್ಣ ಸುವೆ ಬಸುವೆ ಸುವೆ ಮುತ್ತೈದರು ನ ಕರು ಸಣ್ಣ ಸೋವ ಬಸುವೆ ಸೋವ ಕೊಲ್ಲೊಳ್ಳಿಗೆ ಬೊಟ್ಟು ಗಂಧ ನಿಟ್ಟು ಸಣ್ಣ ಬಾಳೆ ಅಣ್ಣ ಸುಲದೇಟೆ ಸುವೆ ಬಸುವೆ ಸುವೆ ಕೊಲ್ಲೊಳ್ಳಿಗೆ ಬೊಟ್ಟು ಬಾಳೆ ನಿಟ್ಟೆ ಸಣ್ಣ ಬಾಳೆ ಅಣ್ಣ ಸುಲದೇಟೆ ಸೋವ ಬಸುವೆ ಸೋವ ಸಣ್ಣ ಬಾಳೆ ಅಣ್ಣ ಸುಲದೇಟೆ ಸುವೆ ಬಸುವೆ ಸುವೆ ಸಣ್ಣ ಬಾಳೆ ಅಣ್ಣ ಸುಲದೇಟೆ ಸೋವ ಬಸುವೆ ಸೋವ ಬಾಳೆಣ್ಣ ಸುಲದೆಟ್ಟೆ ಸಿಂಕೇರಿ ಆದ ಮುತ್ತೈದರು ನ ಕರು ಸಣ್ಣ ಸುವೆ ಬಸುವೆ ಬಾಳೆಣ್ಣ ಸುಲದೆಟ್ಟೆ ಸಿಂಕೇರಿ ಆದ ಮುತ್ತೈದರು ನ ಕರು ಸಣ್ಣ ಸೋವ ಬಸುವೆ ಸೋವ ಅಕ್ಕೇನೋ ತಗೋದಾಳೆ ಬುಟ್ಟರ ಜುಣದಾಗ್ವಾನಿ ಬಾಳೆ ಸುವೆ ಬಸುವೆ ಸುವೆ ಕೇವ್ರ ಅಕ್ಕನ ತಗೋದಾಳೆ ಬುಟ್ಟರ ಜುಣದಾಗ್ವಾನಿ ಬಾಳೆ ಸೋವ ಬಸುವೆ ಸೋವ ಬುಟ್ಟರ ಜುಣದಾಗ್ವಾನಿ ಬಾಳೆ ಸುವೆ ಬಾಳೆ ಸೋವಾ ಬಾಸುವೆ ಸೋವಾಣಿ ಬಾಳೆ ನೆಲ್ಲಕ್ಕೆ ಅವ್ರ ಅಕ್ಕ ತಂದೆ ತಾಳಾರಾಳೆಗೆ ಸುವೆ ಬಾಸುವೆ ಸುವೆ ರಾಜನದ ಗೊನೆ ಬಾಳೆ ನೆಲ್ಲಕ್ಕೆ ಅವ್ರ ಅಕ್ಕ ತಂದೆ ತಾಳಾರಾಳೆಗೆ ಸೋವಾ ಬಾಸುವೆ ತಾಳಾರಾಳೆಗೆ ಸುವೆ ಬಾಸುವೆ ಸುವೆ ತಂದೆ ತಾಳಾರಾಳೆಗೆ ಸೋವಾ ಬಾಸುವೆ ಸೋವಾಕೆ ಅವ್ರ ತಾಯೇನು ತಗೋದಾಳೆ ಬಾಳೆ ರಾಜುಣದಾಗುವ ನೀ ಬಾಳೆ ಸುವೆ